ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ, ಎಸ್ಡಿಎಂ ಆರೋಗ್ಯ ಸಂವಾದ 886ನೇ ಕಾರ್ಯಕ್ರಮ, ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಮಕ್ಕಳೇ, ನಿಮಗೆಲ್ಲ ಅಂದರೆ ವಿಶೇಷವಾಗಿ ಇವತ್ತು ಮಕ್ಕಳ ಕುರಿತಂತೆ ಒಂದು ಕಾರ್ಯಕ್ರಮ. ಮಕ್ಕಳಲ್ಲಿ ಜಲ ಮಸ್ತಿಷ್ಕ ಮತ್ತು ಬೆನ್ನುಹುರಿಯ ಪ್ರತ್ಯೇಕತೆಯ ಕುರಿತಂತೆ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು ನಿಮಗೆ ಮಾಹಿತಿ ನೀಡ್ತಾ ಇದ್ದಾರೆ ಹಾಗೂ ನಿಮ್ಮ ಕರೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಮಕ್ಕಳಂದರೆ ನಮ್ಮ ಆಸ್ತಿ ಈಗ, ಯಾಕಂದರೆ ಈಗಂತೂ ಒಂದು ಅಥವಾ ಎರಡು ಮಕ್ಕಳು ಮಾತ್ರ. ವಿಶೇಷವಾಗಿ ಮಗು ಗರ್ಭದಲ್ಲಿರುವಾಗಲೇ ಸಾಕಷ್ಟು ಈಗ ತಾಂತ್ರಿಕ ಬೆಳವಣಿಗೆ ಆಗಿರೋದ್ರಿಂದ ಮಗುವಿನಲ್ಲಾಗಿರುವಂಥ ತೊಂದರೆಯನ್ನು ನಾವು ಸರಿಪಡಿಸ್ಬೋದು. ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಮಾತೃತ್ವ ಸುರಕ್ಷಾ ದಿನ, ಅಂದರೆ ತಾಯಿ ಒಂದು ಸುರಕ್ಷಿತವಾಗಿ ಹೆರಿಗೆ ಆಗಬೇಕು, ಮಗುವಿನ ಆರೋಗ್ಯ ಮತ್ತು ತಾಯಿ ಆರೋಗ್ಯ ಚೆನ್ನಾಗಿರಬೇಕು ಅಂಥೇಳಿ ದೇಶವ್ಯಾಪಿ ಇವತ್ತು ನಾವು ಒಂದು ಸಂಭ್ರಮ ದಿನವನ್ನು ಆಚರಿಸ್ತಾ ಇದ್ದೀವಿ. ತಾಯಿಯ ಆರೋಗ್ಯಕ್ಕೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ, ಹಾಗೆಯೇ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರಬೇಕು. ಈಗ ಗರ್ಭದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ತೊಂದರೆ ಆದರೆ, ಪೋಷಕಾಂಶದಲ್ಲಿ ತೊಂದರೆ ಆದರೆ, ಪೌಷ್ಟಿಕ ಆಹಾರದ ಕೊರತೆ ಆದರೆ ತಾಯಿಗೆ ಅವಾಗ ಕೆಲವೊಂದು ಸಮಸ್ಯೆಗಳು ಬರ್ತದೆ. ಆ ಸಮಸ್ಯೆಗಳೊಳಗೆ ಇದು ಕೂಡ ಬಹುಶಃ ಒಂದು. ಮಕ್ಕಳಲ್ಲಿ ಜಲ ಮಸ್ತಿಷ್ಕ ಮತ್ತು ಬೆನ್ನುಹುರಿಯ ಪ್ರತ್ಯೇಕತೆ, ಅಂದರೆ ಮೆದುಳಿನಲ್ಲಿ ಒಂದು ನೀರು ತುಂಬಿಕೊಳ್ಳುವಂಥದ್ದು ಮತ್ತು ಬೆನ್ನುಹುರಿಯಲ್ಲಿ ಒಂದು ಗಂಟಾಗುವಂಥದ್ದು, ಅಲ್ಲಿ ಕೂಡ ನೀರಿನ ಒಂದು ಗಂಟಾಗುವಂಥದ್ದು, ಅದು ಕೂಡ ಏನಾಗುತ್ತೆ, ಬೆನ್ನುಹುರಿ ಅಂದರೆ ಭಾಳ ಮುಖ್ಯ, ನಮ್ಮ ಒಂದು ಚಲನವಲನಕ್ಕೆ ಬೇಕಾಗ್ತದೆ. ಮಗು ಸಾಕಷ್ಟು ಚಟುವಟಿಕೆಯಿಂದ ಇರುವಂಥ ಮಗು ಈ ಥರ ತೊಂದರೆಯಿಂದ ಬಳಲ್ತಾ ಇದ್ದರೆ ಮಗುವಿನ ಚಟುವಟಿಕೆನೇ ನಿಂತು ಹೋಗುತ್ತೆ. ಆ ನಿಟ್ಟಿನೊಳಗೆ ಇದು ತುಂಬ ಮಹತ್ವವಾಗಿದೆ. ಇವತ್ತು ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡಿ ನಿಮಗೆ ಒಂದು ದೂರವಾಣಿ ಕರೆಗಳಿಗೆ ಉತ್ತರ ನೀಡ್ತಾ ಇದ್ದಾರೆ ಎಸ್ಡಿಎಂ ಆಸ್ಪತ್ರೆಯ ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು. ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು ಮೂಲತಃ ಮಂಗಳೂರಿನವರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುದುರೆಮುಖದಲ್ಲಿ ಪಡ್ಕೊಂಡ್ರು. MBBS ಪದವಿಯನ್ನು ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ 2007ರಲ್ಲಿ ಪಡ್ಕೊಂಡಿದ್ದಾರೆ. MS ಜನರಲ್ ಸರ್ಜರಿಯನ್ನು ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದಿಂದ 2012ರಲ್ಲಿ ಪಡ್ಕೊಂಡಿದ್ದಾರೆ. ನಂತರ MCH ಸೂಪರ್ ಸ್ಪೆಷಾಲಿಟಿ ಪದವಿಯನ್ನು 2015ರಲ್ಲಿ PGI ಚಂಡೀಗಢದಿಂದ ಪಡ್ಕೊಂಡಿದ್ದಾರೆ. ಹಾಗೆಯೇ ಈ ಟ್ರಾವೆಲ್ ಫೆಲೋಶಿಪ್ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆ ಮೇಲೆ ಪಡ್ಕೊಂಡಿದ್ದಾರೆ 2022ರಲ್ಲಿ. ಹೀಗಾಗಿ ಸಾಕಷ್ಟು ಒಂದು ವಿಸ್ತೃತ ಒಂದು ಅಭ್ಯಾಸವನ್ನು ಮಾಡಿ, ಉನ್ನತ ಅಭ್ಯಾಸವನ್ನು ಮಾಡಿ ಒಂದು ವರ್ಷ ಕಾಲ ಮಂಗಳೂರಿನ ಶ್ರೀನಿವಾಸ ಮೆಡಿಕಲ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ 2017ರಲ್ಲಿ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಇವರು ಸೇರಿಕೊಂಡಿದ್ದಾರೆ. ಕಳೆದ 6 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಕ್ಕಳ ಮೂತ್ರರೋಗಶಾಸ್ತ್ರ, ಸ್ಪೈನಾ, ಬೈಫೀಡಾ ಮತ್ತು ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆ ಮೇಲೂ ಕೂಡ ಅವರು ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಇಂಥ ಒಂದು ಬುದ್ಧಿವಂತ ಪ್ರತಿಭಾವಂತ ವೈದ್ಯರನ್ನು ಆತ್ಮೀಯ ಕೇಳುಗರೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಆಕಾಶವಾಣಿ ಧಾರವಾಡ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಸೊ ನಮಸ್ಕಾರ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರೇ, ತಮಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದ. ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರೇ, ಈಗ ನಮ್ಮ ಕೇಳುಗರಿಗೆ ಆರಂಭದೊಳಗೆ ಈ ಮಾಹಿತಿಯನ್ನು ಕೊಡ್ಬೋದು, ಯಾಕಂದರೆ ಸಾಕಷ್ಟು ಕರೆಗಳು ಕಾಯ್ತಾ ಇದೆ ಜನ, ಅಂದರೆ ನಮ್ಮ ಅನುಮಾನಗಳನ್ನು ಈ ವಿಷಯ ಕುರಿತಂತೆ ಕೆಲವೊಂದಿಷ್ಟು ಸಂದೇಹಗಳನ್ನು ತಮ್ಮಿಂದ ನೇರವಾಗಿ ಪರಿಹರಿಸಿಕೊಳ್ಳಲಿದ್ದಾರೆ. ಅವರಿಗೂ ಕೂಡ ಒಂದು ದೂರವಾಣಿ ಸಂಖ್ಯೆ ಒಂದ್ಸಾರಿ ಹೇಳಿಬಿಡ್ತೇನೆ. ಧಾರವಾಡದ STD ಕೋಡ್ ಸಂಖ್ಯೆ 0836, ದೂರವಾಣಿ ಸಂಖ್ಯೆಗಳು 244-3414-244-3415 ಅಥವಾ 244-3416. ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರೇ, ಆರಂಭದೊಳಗೆ ಪ್ರಪ್ರಥಮ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ವಿಸ್ತೃತವಾಗಿ ನೀಡ್ಬೋದಾ? ಖಂಡಿತ. ನಮಸ್ಕಾರ ಕೇಳುಗರೆ. ಇವತ್ತಿನ ವಿಷಯ ಜಲಮಸ್ತಿಷ್ಕ ಮತ್ತು ಬೆನ್ನುಹುರಿ ಪ್ರತ್ಯೇಕತೆ, ಅಂದರೆ ನಾವು ಇಂಗ್ಲೀಷಲ್ಲಿ ಹೇಳೋದಿದ್ರೆ ಹೈಡ್ರೋಕೆಫಲಸ್ ಮತ್ತು ಸ್ಪೈನಾ ಬೈಫಿಡ. ಈ ಜಲಮಸ್ತಿಷ್ಕ ಅಂದ್ರೇನು? ನಮ್ಮ ತಲೆಯೊಳಗಡೆ ಮೆದುಳಲ್ಲಿ ನೀರಿನ ಅಂಶ ಎಲ್ರಿಗೂ ಇರ್ತದೆ, ಆದರೆ ಈ ನೀರಿನ ಅಂಶ ಹೆಚ್ಚಾಯಿತು ಅಂತ ಹೇಳಿದ್ರೆ ಅದಕ್ಕೆ ನಾವು ಜಲಮಸ್ತಿಷ್ಕ ಅಥವಾ ಹೈಡ್ರೋಕೆಫಲಸ್ ಅಂತ ಹೇಳಿ ನಾವು ಹೇಳ್ತೇವೆ. ಮೆದುಳಿನ ಒಳಗಡೆ ಈ ನೀರಿನ ಉತ್ಪತ್ತಿ ಆಗ್ತದೆ. ನೀರಿಗೆ ನಾವು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ CSF ಅಂಥೇಳಿ ನಾವು ಅದು ಕರೆಯಲ್ಪಡ್ತದೆ. ಅದು ಅಲ್ಲಿ ಉತ್ಪತ್ತಿಯಾಗಿ ಅದರ ಒಂದು ಹಾದಿ ಮೂಲಕ ಅದೆಲ್ಲ ಮೆದುಳಿನ ವಿವಿಧ ಭಾಗಗಳಿಗೆ ಹೋಗಿ ಮೆದುಳಿನ ಹೊರವಲಯಕ್ಕೆ ಬಂದು ಅಲ್ಲಿಂದ ಬೆನ್ನುಹುರಿ ಸುತ್ತಲೂ ಅದು ಅದರೊಂದು ಸಂಚಾರ ನಡೆಸಿ ಪುನಃ ಅದು ಮೆದುಳಿನ ಹೊರಭಾಗದಲ್ಲಿ ಹೋಗಿ ಅದು ಹೀರಲ್ಪಡ್ತದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲಿಯಾದರೂ ಲೋಪದೋಷ ಕಂಡಲ್ಲಿ ತಲೆಯೊಳಗಿನ ನೀರಿನ ಅಂಶ ಹೆಚ್ಚಾಗಿ ನಾವು ಅದು ಹೈಡ್ರೋಕೆಫಲಸ್ ಅಥವಾ ಜಲಮಸ್ತಿಷ್ಕ ಅಂತೇಳಿ ಹೇಳ್ತೇವೆ. ಈ ಇದರ ಸಮಸ್ಯೆಯಿಂದಾಗಿ ತಲೆಯೊಳಗೆ ಮೆದುಳಿನ ಬೆಳವಣಿಗೆಯಲ್ಲಿ ದೋಷಗಳು ಕಾಣ್ತವೆ, ಅದರ ಕಾರ್ಯಕ್ಷಮತೆ ಕಮ್ಮಿ ಆಗ್ತವೆ. ಅದಕ್ಕೆ ನಾವು ಇದನ್ನು ಚಿಕಿತ್ಸೆ ನೀಡೋದು ಬಹಳ ಮುಖ್ಯ. ಯಾವ ಕಾರಣಗಳಿಂದ ಆಗುತ್ತೆ ಅಂತ ನೀವು ಕೇಳಿದರೆ, ಒಂದು ಹುಟ್ಟುವ ಮಗುವಿನಲ್ಲಿ ಜಲ ಮೆದುಳಿನ ರಚನೆ ಅಂದರೆ ಅನಾಟಮಿಕಲ್ ಪ್ರಾಬ್ಲಮ್ ಇದ್ದರೆ ಇದು ಉಂಟಾಗಬಹುದು. ಅಥವಾ ನವಜಾತ ಶಿಶುವಲ್ಲಿ ಪ್ರತಿರೋಧ ಶಕ್ತಿ ಕಮ್ಮಿ ಇದ್ದ ಕಾರಣ ಮೆದುಳು ಜ್ವರ ಅಂದರೆ ಮೆನಿಂಜೈಟಿಸ್ ಬರಬಹುದು, ಇದರಿಂದ ತಲೆಯೊಳಗೆ ನೀರು ತುಂಬಿಕೊಳ್ಬಹುದು. ಸಣ್ಣ ನವಜಾತ ಶಿಶುವಲ್ಲಿ ಮೆದುಳು ತುಂಬ ಮೃದುವಾದ ಕಾರಣ ಸ್ವಲ್ಪ ಅಲ್ಗಾಡಿದ್ರು, ಸ್ವಲ್ಪ ಹತ್ತರು, ಸ್ವಲ್ಪ ಕೆಮ್ಮು ಬಂದರೂ ಕೂಡ ಇದರ ಒಳಗಡೆ ರಕ್ತಸ್ರಾವ ಆಗಿ ಈ ಹಾದು ಕಟ್ಟುವಿಕೆಯಾಗಿ ಈ ಸಮಸ್ಯೆ ಉಂಟಾಗಬಹುದು. ಯಾವುದಾದರೂ ಗೆಡ್ಡೆ ತಲೆಯೊಳಗಡೆ ಗೆಡ್ಡೆ ಕಂಡುಕೊಂಡ್ರೂ ಈ ಥರ ತೊಂದರೆ ಬರ್ಬೋದು, ತಲೆಗೆ ಏಟು ಬಿದ್ದರೆ ಬರ್ಬೋದು. ಹಾಗೂ ಸ್ಪೈನಾ ಬೈಫಿಡ ಅಂತ ಹೇಳಿ ನಾವು ಈಗ ಯಾವ ಕಾಯಿಲೆ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಇವತ್ತು ಯೋಚನೆ ಮಾಡಿದ್ದೇವೆ, ಆ ತೊಂದರೆ ಇದ್ದ ಕೂಡ ತಲೆಯೊಳಗೆ ನೀರು ತುಂಬಿಕೊಳ್ಬೋದು. ಇದು ಸಂಕ್ಷಿಪ್ತವಾಗಿ ಹೈಡ್ರೋಕೆಫಲಸ್ ಜಲ ಮಸ್ತಿಷ್ಕದ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನು ಸ್ಪೈನಾ ಬೈಫಿಡ ಇದ್ರ ಬಗ್ಗೆ ಹೇಳೋದಾದರೆ, ಹೇಗೆ ತಲೆ ಬುರುಡೆ ಮೆದುಳನ್ನು ರಕ್ಷಿಸ್ತದೆಯೋ ಅದೇ ಥರ ನಮ್ಮ ಬೆನ್ನುಹುರಿಯನ್ನು ಬೆನ್ನುಹುರಿಯ ಮೂಳೆಗಳು ರಕ್ಷಿಸ್ತವೆ. ಇದು ರಕ್ಷಣೆ ನೀಡೋದು ಮಾತ್ರ ಅಲ್ಲ, ಅದರ ಬೆಳವಣಿಗೆಗೆ ಕೂಡ ಅದು ಸಾಕಷ್ಟು ಇದರ ಪ್ರಭಾವ ಬೀರ್ತದೆ. ಯಾವುದೋ ಕೆಲವು ಕಾರಣಗಳಿಂದಾಗಿ, ಉದಾಹರಣೆಗೆ ಕೆಲವು ಪೌಷ್ಟಿಕಾಂಶ, ಫೋಲಿಕ್ ಆ್ಯಸಿಡ್ ಅಂತ ಹೇಳುವಂಥ ಮುಖ್ಯವಾದ ಒಂದು ಪೌಷ್ಟಿಕಾಂಶ ಇದೆ. ಎಲ್ಲ ಹೆರಿಗೆ ತಜ್ಞರು ಹೆರಿಗೆಗೆ ಅಥವಾ ಗರ್ಭಿಣಿ ಆದಾಗ ಹೆಣ್ಮಕ್ಕಳಿಗೆ ಅದನ್ನು ನೀಡ್ತಾರೆ. ಈ ಒಂದು ಪೌಷ್ಟಿಕಾಂಶದ ಕೊರತೆಯಾದಲ್ಲಿ ಈ ಒಂದು ತೊಂದರೆ ಬರ್ಬೋದು. ಯಾವ ತೊಂದರೆ? ಈ ಬೆನ್ನುಹುರಿಯ ಮೂಳೆ ಏನಿದೆ ಅದರ ಸರಿಯಾದ ಬೆಳವಣಿಗೆ ಆಗದ ಕಾರಣ ಈ ನಮ್ಮ ಬೆನ್ನಿನ ಹಿಂಭಾಗದಿಂದ ಈ ಬೆನ್ನುಹುರಿ ಅದರ ನರಗಳು ಅಥವಾ ಅದರ ಸುತ್ತಲಿರೋ ನೀರು ಒಂದು ಗಂಟಿನ ರೂಪದಲ್ಲಿ ಅದು ಕಾಣಿಸ್ಕೊಳ್ಬೋದು. ಈ ಯಾವ ನರಗಳು ಇದರಲ್ಲಿ ಸಿಗಾಕೊಂಡಿರ್ತದೆ? ನಮ್ಮ ಕಾಲಿಗೆ ಶಕ್ತಿ ನೀಡುವಂಥ ನರಗಳು, ನಮ್ಮ ಮಲಕೋಶ ಹಾಗೂ ಮೂತ್ರಕೋಶವನ್ನು ಹತೋಟಲ್ಲಿರೋ ಇಟ್ಟುಕೊಳ್ಳುವಂಥ ನರಗಳು ಈ ಸಮಸ್ಯೆ ಈ ಒಂದು ಗಂಟಲ್ಲಿ ಸಿಗಾಕೊಂಡಿರ್ತದೆ. ಆದ ಕಾರಣ ಸಹಜವಾಗಿ ಈ ಸಮಸ್ಯೆ ಇದ್ದವರಲ್ಲಿ ಈ ಕಾಲಲ್ಲಿರುವಂಥ ತೊಂದರೆ, ಮೂತ್ರಕೋಶದಲ್ಲಿ ತೊಂದರೆ ಅಥವಾ ಮಲಕೋಶದಲ್ಲಿ ಮಲವಿಸರ್ಜನೆಗೆ ತೊಂದರೆ, ಇಂಥ ತೊಂದರೆಗಳು ನಮಗೆ ಎದುರಾಗ್ತದೆ. ನಾವು ಇದನ್ನು ಗರ್ಭದಲ್ಲಿರುವಾಗಲೇ ಇದನ್ನು ಪತ್ತೆ ಹಚ್ಚಬಹುದಾ? ಹೌದು, ಕೆಲವು ಸರ್ತಿ ನಾವು ಗರ್ಭದಲ್ಲಿರುವಾಗ ಇದನ್ನು ಪತ್ತೆ ಹಚ್ಬೋದು. ಹಾಗೆಂಥೇಳಿ ಈ ಗಂಟಿದ್ದವರಲ್ಲಿ ಎಲ್ರಿಗೂ ತೊಂದರೆ ಇರ್ತದೆ ಅಂತಲ್ಲ, ಆದರೆ ಯಾರ್ಯಾರಿಗೆ ತೊಂದರೆ ಬರ್ತದೆ ಅವ್ರಿಗೆ ನಾವು ಸೂಕ್ತವಾದ ಸಲಹೆ ಅಥವಾ ಸೂಕ್ತವಾದ ಚಿಕಿತ್ಸೆ ನಾವು ನೀಡಬೇಕಾಗ್ತದೆ. ಅವರಿಗೆ ನಾವು ಕೆಲವು ಇನ್ವೆಸ್ಟಿಗೇಷನ್ಸ್ ಅಂದರೆ ತಪಾಸಣೆ ಮಾಡಬೇಕಾಗ್ತದೆ. ಉದಾಹರಣೆಗೆ MRI ಅಥವಾ CT ಸ್ಕ್ಯಾನ್, ಅಥವಾ ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾದ ಅಲ್ಟ್ರಾಸೌಂಡ್ನಿಂದ ಕೂಡ ನಾವು ಸಾಕಷ್ಟು ತಲೆಯೊಳಗಡೆ ಇರುವಂಥ ಸಮಸ್ಯೆಗಳನ್ನು ಅಥವಾ ಬೆನ್ನೂರಲ್ಲಿರುವಂಥ ಸಮಸ್ಯೆಗಳನ್ನು ಪತ್ತೆ ಹಚ್ಚಬಹುದು. ನಾನು ಸಂಕ್ಷಿಪ್ತವಾಗಿ ನಿಮಗೆ ಎರಡು ರೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ನಾನು ಕೇಳುಗರಿಗೆ ಅವಕಾಶ ನೀಡ್ತೇನೆ, ನಿಮಗೇನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳಿ, ಹಾಗೂ ಇದರ ಜೊತೆಗೆ ನಾವು ಬೇರೆ ಕೂಡ ಚರ್ಚೆ ಮಾಡ್ಬೋದು. ಭಾಳ ಸಂತೋಷ ಡಾಕ್ಟರ್ ಅಕ್ಷಯ್ ಕಲಾವಂತವರೇ, ತಾವು ವಿಸ್ತೃತವಾಗಿ ಇವತ್ತು ಏನು ಮಕ್ಕಳಿಗೆ ಈ ಥರ ತೊಂದರೆಗಳು ಬಂದಾಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದ್ದೀರಾ. ನಮ್ಮ ಕೇಳುಗರ ಸಂದೇಹಗಳನ್ನು ಒಂದೊಂದಾಗಿ ನಾವು ತೆಗೆದುಕೊಳ್ಳೋಣ. ನಮಸ್ಕಾರ, SDM ಆರೋಗ್ಯ ಸಂವಾದ ಕಾರ್ಯಕ್ರಮ ಇದು, ಹೇಳಿ. ಹಲೋ ಹಲೋ, ಕೇಳ್ತಾ ಇದೆಯಾ? ಹಲೋ ನಮಸ್ಕಾರ, ಹಲೋ ನಮಸ್ಕಾರ, ಹೇಳಿ. ಹಲೋ ರೀ, ಹಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವಿಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕ್ಕಟೆ ಮಾತಾಡಿದ್ರಿ. ಹಾ, ಓಕೆ ಓಕೆ, ಹಾ, ಭಾಳ ಸಂತೋಷ. ಈಗ SDM ಆರೋಗ್ಯ ಸಂವಾದ ಕಾರ್ಯಕ್ರಮದೊಳಗೆ ತಮ್ಮ ಒಂದು ಪ್ರಥಮ ಕರೆ, ತಮಗೆ ಅಭಿನಂದನೆಗಳು, ತಮ್ಮ ಒಂದು ಸಂದೇಹ. ಯಾಕಂದ್ರೆ ವಿಶೇಷವಾಗಿ ಮಕ್ಕಳಲ್ಲಿ ಜಲ ಮಸ್ತಿಷ್ಕ ಮತ್ತು ಬೆನ್ನು ಹುರಿಯ ಪ್ರತ್ಯೇಕತೆ ಈ ವಿಷಯ ಕುರಿತಂತೆ ಮಾತ್ರ, ಯಾಕಂದ್ರೆ ಮಕ್ಕಳ ತಜ್ಞರು ಒಳಗಡೆ ಇದ್ದಾರೆ. ಸೊ ಅವರಿಗೆ ಆ ಒಂದು ಸಮಯೋಚಿತ ಪ್ರಶ್ನೆ ಮಾತ್ರ, ಮೆದುಳಿನೊಳಗೆ ನೀರು ತುಂಬಿದ್ರೆ ಹೆಂಗ್ ಗುರ್ತಾಗ್ತೈತೆ, ಗುರ್ತಾಗೋದ್ರಿ ಮೆದುಳಿನೊಳಗೆ ನೀರು ತುಂಬಿದ್ರೆ ಹೆಂಗ್ ಗೊತ್ತಾಗ್ತದೆ ಅಂತ ಕೇಳ್ತಾರೆ. ಇದು ಒಳ್ಳೆ ಪ್ರಶ್ನೆ, ಯಾಕಂದ್ರೆ ಇದು ಪೋಷಕರಿಗೆ ಬಹಳ ಮುಖ್ಯ. ತಲೆ ಒಳಗಡೆ ನೀರು ತುಂಬಿಕೊಂಡ್ರೆ ತಲೆಯ ಗಾತ್ರ ದೊಡ್ಡದಾಗ್ತದೆ. ಅದು ಸಾಕಷ್ಟು ದೊಡ್ಡದಾದ ಮೇಲೆ ಮಾತ್ರ ಪೋಷಕರಿಗೆ ಇದ್ರ ಬಗ್ಗೆ ಅರಿವಾಗ್ತದೆ. ಸಣ್ಣ ಮಟ್ಟದಲ್ಲಿದ್ದಾಗ ಇದ್ರ ಬಗ್ಗೆ ಅರಿವಾಗಲಿಕ್ಕೆ ಸಾಧ್ಯತೆ ಕಮ್ಮಿ. ಅದಕ್ಕೆ ನಾವು ವೆಲ್ ಬೇಬಿ ಕ್ಲಿನಿಕ್ ಅಂತ ಹೇಳಿ ಮಕ್ಕಳನ್ನ ಲಸಿಕೆ ಹಾಕಿಸ್ಕೊಳ್ಳಿಕ್ಕೆ ಅಥವಾ ಸಾಮಾನ್ಯ ತೊಂದರೆಗಳಿಗೆ ನಾವು ಹೋಗ್ತೇವಲ್ಲ, ಮಕ್ಕಳ ತೂಕ, ಮಕ್ಕಳ ಉದ್ದಳತೆ ಇದೆಲ್ಲ ತೋರಿಸ್ಲಿಕ್ಕೆ ನಾವು ಹೋಗ್ಬೇಕಾಗ್ತದೆ. ಲಸಿಕೆ ಹಾಕ್ಲಿಕ್ಕೆ ಹೋಗ್ತೇವೆ, ಆವಾಗ ಒಂದು ಮಕ್ಕಳ ತಜ್ಜರನ್ನು ಕಂಡುಕೊಳ್ಬೇಕು. ಆವಾಗ ಅವರು ತಲೆ ಸುತ್ತಳತೆ ಮಾಡ್ತಾರೆ. ಸುತ್ತಳತೆಯಿಂದ ಏನಾದರೂ ಸಣ್ಣ ಸಮಸ್ಯೆ ಇದ್ದರೂ ಸಮಸ್ಯೆ ಸಣ್ಣದಿದ್ದಾಗಲೂ ಅದನ್ನು ಪತ್ತೆ ಹಚ್ಚಬಹುದು. ಇನ್ನೂ ಹೆಚ್ಚಾದಲ್ಲಿ ತಲೆ ಒಳಗಡೆ ನೀರು ತುಂಬಿಕೊಂಡಾಗ ತಲೆಗಾತ ದೊಡ್ಡದಾಗ್ತದೆ, ಮಗುವಿಗೆ ಲವಲವಿಕೆ ಕಮ್ಮಿ ಆಗ್ತದೆ, ಆಹಾರ ಸೇವನೆ ಕಮ್ಮಿ ಆಗ್ತದೆ. ಹಾಂ, ಕರೆ ಮತ್ತೊಂದು ಕರೆ ತೆಗೆದುಕೊಳ್ಳ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ಕಾರ. ಓಪನ್ ಸರ್ಜರಿ ನೋಡಿದೀನಿ ಸರ್, ಬ್ರೇನ್ ಹೊರಗಿಟ್ಟು ಅದನ್ನ ನೀರೆಲ್ಲ ತೆಗ್ದಾರೆ ಸರ್. ಎರಡನೇದು ಮಸ್ಕ್ಯುಲರ್ ಡಿಸ್ಟಾರ್ಪ್ ಗೆ ಮತ್ತೆ ಇದಕ್ಕೆ ಕನೆಕ್ಷನ್ ಅದೇನು, ಮತ್ತೆ ಹರ್ನಿಯಾ ಆದ್ರೆ ಅದಕ್ಕೆ ಏನು ಕನೆಕ್ಷನ್, ಹರ್ನಿಯಾ ಆದ್ರೆ ಸರ್? ಇವು ಪ್ರಶ್ನೆ ಇದ್ದು ಇಲ್ಲ, ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಿ. ಮೊದಲು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಡಾಕ್ಟರ್ ಅಕ್ಷಯ್ ಅವರ ಇವತ್ತು ಈ ಮಕ್ಕಳಿಗೆ ಮತ್ತೆ ನಾವು ಚರ್ಚೆ ಮಾಡ್ತೇವೆ, ಆದ್ರೆ ದೊಡ್ಡವರು ಕೂಡ ಈ ತರ ತಲೆಯಲ್ಲಿ ನೀರು ತುಂಬಿಕೊಳ್ಳೋದು, ಬೆನ್ನಲ್ಲಿ ಗಂಟಾಗೋದು ಆಗ್ಬಹುದಾ? ಸಣ್ಣವ್ರಿಗೆ ಕೇಳ್ತಾ ಇದ್ರ? ಮೆನಿಂಜೈಟಿಸ್ ಆದ್ರೆ, ಆಮೇಲೆ ಹರ್ನಿಯಾ ಆದ್ರೆ, ಮಸ್ಕ್ಯುಲರ್ ಡಿಸ್ಟಾರ್ಪಿ ಆದ್ರೆ ಸರ್, ಮತ್ತೆ ಜೆನೆಟಿಕ್ಕಿಂದಲ್ಲಿ ಬ್ರೇನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದೇನು, ಸ್ಪೈನಲ್ ಕಾರ್ಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದೇನು, ಇವೆಲ್ಲ ಪ್ರಶ್ನೆ ಸರ್. ಡೆಫಿನೆಟ್ಲಿ ಉತ್ತರ ಕೊಡ್ತಾರೆ ಡಾಕ್ಟರ್. ನಮ್ಮ ವೈದ್ಯಕೀಯ ವಿಜ್ಞಾನ ತುಂಬ ಮುಂದುವರೆದಿದೆ, ಆದರೂ ಎಲ್ಲವನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕಾಗಲ್ಲ ಈ ಹೊತ್ತಲ್ಲಿ. ಆದ ಕಾರಣ ನಿಮ್ಮ ಕಡೆ ಪ್ರಶ್ನೆ, ತಲೆಯ ಮುದೇಳನ್ನು ಅಥವಾ ಬೆನ್ನುಹುರಿಯನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು, ಆಗೋದಿಲ್ಲ. ಮೆನಿಂಜೈಟಿಸ್ ಅಂತ ಹೇಳೋದು ನಮಗೆ ಹೇಗೆ ಲಂಗ್ಸಲ್ಲಿ ತೊಂದರೆ ಆದರೆ ಶ್ವಾಸಕೋಶಲ್ಲಿ ತೊಂದರೆ ನಿಮೋನಿಯಾ ಅಂತ ಆಗ್ತದೆ, ಅದೇ ಥರ ಮೆದುಳೊಳಗಡೆ ಅದರ ಪದರದಲ್ಲಿ ನಂಜು ಹತ್ಕೊಂಡ್ರೆ ಅದಕ್ಕೆ ಮೆನಿಂಜೈಟಿಸ್ ಅಂತ ಹೇಳ್ತಾರೆ. ಅದಕ್ಕೆ ಶಸ್ತ್ರಚಿಕಿತ್ಸೆ ಮುಖ್ಯವಾದ ಚಿಕಿತ್ಸೆ ಅಲ್ಲ, ಅದಕ್ಕೆ ಔಷಧಿ ಕೊಟ್ಟದನ್ನು ಸರಿಪಡಿಸಬೇಕು. ಆದರೆ ಅದರಿಂದ ಆಗುವಂಥ ಅವಾಂತರಗಳಿಗೆ ಶಸ್ತ್ರಚಿಕಿತ್ಸೆ ಬೇಕಾಗ್ಬೋದು. ತಲೆಯೊಳಗೆ ನೀರು ತುಂಬಿಕೊಂಡ್ರೆ ಮಸ್ಕ್ಯುಲರ್ ಡಿಸ್ಟ್ರೋಫಿಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಇಲ್ಲ, ಹರ್ನಿಯಾಕ್ಕೂ ಸಂಬಂಧ ಇಲ್ಲ. ಆದರೆ ಕೆಲವು ಸರ್ತಿ ಮೆದುಳಲ್ಲಿ ನೀರು ತುಂಬಿಕೊಂಡಿದ್ದನ್ನು ವಿ ಪಿ ಶಂಟ್ ಅಂತ ಹೇಳಿ ನಾವು ಹೊಟ್ಟೆಗೆ ನಾವು ಬಿಡ್ತೇವೆ ನೀರನ್ನು, ಆವಾಗ ಹರ್ನಿಯಾ ಕಂಡುಕೊಳ್ಬಹುದು. ಕಿಡ್ನಿ ಪ್ರಾಬ್ಲಮ್ ಆಗ್ತಂದ್ರೆ ಅದು ಆಗ್ತದಲ್ಲ ಸರ್, ಒಮ್ಮೆ ಪ್ರಾಬ್ಲಮ್ ಆಗ್ಬಹುದು. ಆಮೇಲೆ ಟಿಟೆನಸ್ ಆದಾಗ ಬೆನ್ ಹುರಿದ ಮಣಿದಾಗ ಮಣಿತದ ಸರ್, ಟಿಟೆನಸ್ ಆದಾಗ ಎಲ್ಲ ಎಲುಬುಗಳು ಮರಿತಾವಲ್ಲ. ಆದ್ರೆ ಇವತ್ತಿನ ವಿಷಯ ಅದಲ್ಲದ ಕಾರಣ ನಿಮ್ಮ ಒಂದು ಒಂದು ಬುದ್ಧಿಮತ್ತೆಗೆ ನಾವು ಧನ್ಯವಾದ ಹೇಳ್ತೀವಿ. ಆದರೆ ಇವತ್ತಿನ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾತ್ರ ಕೇಳಿ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಡಾಕ್ಟ್ರೇ, ತಾವು ತುಂಬ ವಿಸ್ತೃತವಾದ ಅನುಭವ ಉಳ್ಳುವಂಥವ್ರು, ಮಕ್ಕಳ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದಂಥವ್ರು, ಈಗ ಸ್ಪೈನಾ ಬೆಫಿಡಾ ಅಂದರೆ ಈಗ ಬೆನ್ನೊಳಗೆ ಗಂಟು ಆಗ್ತದೆ, ಕೆಲವೊಮ್ಮೆ ಗಂಟು ಆಗದೇ ಇರ್ಬೋದಾ, ಹೇಗೆ ಆ ತೊಂದರೆ ಇದೆ ಅಂಥೇಳಿ ಇದ್ರ ಬಗ್ಗೆ? ಹೌದು, ಸಾಮಾನ್ಯವಾಗಿ ನಾವು ಯಾವುದೇ ತೊಂದರೆ ಕಂಡರೂ ಅದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಕೆಲವು ಕಾಯಿಲೆಗಳು ಮೇಲ್ನೋಟಕ್ಕೆ ಕಂಡು ಬರುವುದಿಲ್ಲ. ಎಷ್ಟೋ ಜನ ನಮ್ಮ ಹತ್ರ ಬಂದು ಹೇಳ್ತಾರೆ, ಇದು ನಮಗೆ ಮೊದಲೇ ಕಾಯಿಲೆ ಬಗ್ಗೆ ಗೊತ್ತಿರಲಿಲ್ಲ, ಹೆಚ್ಚು ಇದ್ರ ಬಗ್ಗೆ ನಮಗೇನು ಕಂಡುಕೊಳ್ಳೇ ಇಲ್ಲ, ರೋಗದ ಲಕ್ಷಣಗಳೇ ಕಂಡುಕೊಳ್ಳಿಲ್ಲ ಅಂತ. ಹಾಗೆ ಇದರಲ್ಲೂ ಕೂಡ ಗಂಟಿದ್ರೆ ಎಲ್ಲರೂ ಗಮನಕ್ಕೂ ಬರುತ್ತದೆ. ಕೆಲವು ಸರ್ತಿ ಗಂಟಿಲ್ಲದೆ ಬೆನ್ನುಹುರಿ ಪ್ರತ್ಯೇಕವಾಗಿ, ಬೆನ್ನುಹುರಿ ಮೂಳೆ ಪ್ರತ್ಯೇಕವಾಗಿರ್ಬೋದು, ಆದರೆ ಆ ಜಾಗದಲ್ಲಿ ಆ ಚರ್ಮ ಏನಿದೆಯಲ್ಲ ಅದು ಸರ್ವೇ ಸಾಮಾನ್ಯವಾಗಿರ್ಬೋದು. ಡಾಕ್ಟರ್, ಇನ್ನೊಂದು ಅಂದರೆ ಮುಖ್ಯವಾಗಿ ಇವತ್ತು ರಾಷ್ಟ್ರೀಯ ಮಾತೃತ್ವ ಸುರಕ್ಷಾ ದಿನ, ಆ ನಿಟ್ಟಿನೊಳಗೆ ಗರ್ಭಿಣಿ ಮಹಿಳೆಯರು ಒಂದು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಬೇಕಂತ ನಾವು ಹೇಳ್ತೀವಿ. ಹೌದು, ಈ ಒಂದು ರೋಗಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿದಿಲ್ಲ ಸ್ಪೈನಾ ಮತ್ತು ಬೈಫಿಡಾ, ಈ ಒಂದು ತೊಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ಪೌಷ್ಟಿಕಾಂಶದ ಕೊರತೆಯಿಂದ ಕಾಣ್ಕೊಳ್ಬೋದು? ಈ ಸ್ಪೈನಾ ಬೈಫಿಡಾ ಆಗಲಿಕ್ಕೆ ಹಲವಾರು ಕಾರಣಗಳಿರ್ತದೆ, ಹಲವಾರು ಪೌಷ್ಟಿಕಾಂಶಗಳ ಕೊರತೆಯೂ ಇರ್ಬೋದು. ಆದರೆ ಮುಖ್ಯವಾಗಿ ನಮಗೆ ಬೆಳಕಿಗೆ ಬರುವಂಥದ್ದು ಅಂತ ಹೇಳಿದರೆ ಫೋಲಿಕ್ ಆ್ಯಸಿಡ್ ಅಂತ ಹೇಳುವಂಥ ಒಂದು ಪೌಷ್ಟಿಕಾಂಶ. ಅದಕ್ಕೆ ನೀವು ಆಗ ಹೇಳಿದ ಹಾಗೆ ಎಲ್ಲ ಹೆರಿಗೆ ತಜ್ಞರು ಹೋದಾಗ ಇದನ್ನು ಅವರು ಗರ್ಭಿಣಿ ಸ್ತ್ರೀಗೆ ಫೋಲಿಕ್ ಆಸಿಡ್ ಅನ್ನು ಕಂಪಲ್ಸರಿ ತಗೊಳ್ತಾರೆ. ಆದರೆ ನಾನು ಈ ವಿಷಯದಲ್ಲಿ ಒಂದು ಮುಖ್ಯವಾಗಿ ಇನ್ನೊಂದು ವಿಷಯ ನಾನು ಅದಕ್ಕೆ ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ, ಗರ್ಭಿಣಿ ಆದ ಮೇಲೆ ಈ ಪೌಷ್ಟಿಕಾಂಶವನ್ನು ತಗೊಳ್ಳೋ ಮೊದಲು, ಅದರ ಬದಲಿಗೆ ಗರ್ಭಿಣಿ ಆಗೋ ಮೊದಲೇ ತಗೊಳ್ಬೇಕಂದ್ರೆ ಪ್ಲಾನ್ಡ್ ಪ್ರೆಗ್ನೆನ್ಸಿ ಮಾಡಬೇಕು. ಆವಾಗಷ್ಟೇ ಈ ರೋಗವನ್ನು ನಾವು ಸಕ್ಷಮವಾಗಿ ತಡೆಗಟ್ಟಬಹುದು. ಯಾಕಂದ್ರೆ ತಾಯಿಯ ರಕ್ತದಲ್ಲಿ ಅದರ ಅಂಶಗಳು ಸಾಕಷ್ಟು ಜಾಸ್ತಿ ಇರಬೇಕು ಗರ್ಭಿಣಿ ಆಗೋ ಮೊದಲು. ಯಾಕೆಂದ್ರೆ ಗರ್ಭಿಣಿ ಆದ್ಮೇಲೆ ಯಾವಾಗ ರೋಗ ತಜ್ಞರ ಹತ್ರ ಸ್ತ್ರೀ ರೋಗ ತಜ್ಞರ ಹತ್ರ ಹೋದಾಗ ಆವಾಗ ಸಾಕಷ್ಟು ಬೆಳವಣಿಗೆ ಆಗಿರ್ತದೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಆ ದೃಷ್ಟಿಯಿಂದ ಫೋಲಿಕ್ ಆಸಿಡ್ ಬಹಳ ನಮ್ಮ ಗರ್ಭಿಣಿ ಮಾತೆಯರಿಗೆ ಬಹಳ. ಇನ್ನೊಂದು ಮುಖ್ಯವಾಗಿ ನಾನು ಹೇಳೋದು ಈ ನಿಟ್ಟಿನಲ್ಲಿ ಅಂದರೆ ಪ್ಲಾನ್ಡ್ ಪ್ರೆಗ್ನೆನ್ಸಿ, ನಾವು ಪ್ರೆಗ್ನೆನ್ಸಿ ಮಾಡೋ ಮೊದಲು ಸಾಕಷ್ಟು ಮುಂಚಿತವಾಗಿ ನಾವು ಅದು ಯೋಚನೆ ಮಾಡಿ ಪ್ರೆಗ್ನೆನ್ಸಿ ಮಾಡಬೇಕು ಅಂತ ಹೇಳೋದು ಬಹಳ ಮುಖ್ಯ. ಇದರಲ್ಲಿ ಇದನ್ನು ನಮ್ಮೆಲ್ಲ ಒಂದು ಪಾಲಕರು ಮಹಿಳೆಯರು ಗಮನಿಸಲಿ ಅಂತ ಆಸೆ ಮಾಡ್ತಾ ಮತ್ತೊಂದು ಕರೆ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಇನ್ನೊಂದು ಪ್ರಶ್ನೆ ಕೇಳೋದು ಸರ್, ಈ ಪ್ರೆಗ್ನೆಂಟ್ ಇದ್ದಲ್ಲಿ ಹಿಡಿದಿದ್ದಾಗ ಅಲ್ಟ್ರಾಸೌಂಡ್ ಮಾಡಿ ಅವಾಗ ಡಿಟೆಕ್ಟ್ ಮಾಡ್ಬೋದೇನ್ರಿ? ಅವಾಗ ಗರ್ಭಿಣಿ ಇದ್ದಾಗ ಅವಾಗ ಡಿಟೆಕ್ಟ್ ಮಾಡ್ಬೋದೇನ್ ಸರ್? ಅವನೇ ಜೆನೆಟಿಕ್ ಇಂಜಿನಿಯರಿಂಗ್ ಎಷ್ಟು ಅಡ್ವಾನ್ಸ್ಮೆಂಟ್ ಆಗ್ಯದಲ್ಲ, ಅದ್ರಲ್ಲಿ ಏನಾದ್ರು ಅಡ್ವಾನ್ಸ್ಮೆಂಟ್ ಆಗ್ಬೋದೇನ್ ಸರ್? ಹೌದು, ಖಂಡಿತವಾಗಿ ಕೆಲವು ರೋಗಗಳು ಈಗ ನಾನು ಹೈಡ್ರೋಕೆಫ್ಲಸ್ ಆಗ್ಲಿ ಸ್ಪೈನಾ ಬೈಫಿಡ್ ಆಗ್ಲಿ ಗರ್ಭಿಣಿ ಸ್ತ್ರೀಯಲ್ಲಿ ಪತ್ತೆ ಹಚ್ಚಬಹುದು. ಎಸ್ ಸರ್. ಹಾಗೆಂತ ಹೇಳಿ ಕರೆಕ್ಷನ್ ಮಾಡುವ ವಿಧಾನಗಳು ಇದೆ ಹೊರ ರಾಷ್ಟ್ರಗಳಲ್ಲಿ. ಹೌದು ಖಂಡಿತ. ಧನ್ಯವಾದಗಳು, ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ. ಹಲೋ ನಮಸ್ಕಾರ. ಹಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಎಸ್ ಡಿ ಎಂ ಆರೋಗ್ಯ ಶಿವರಾಜ್ ಅಂತ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ಈಗ ಸಣ್ಣ ವಯಸ್ಸಿನ ಮಕ್ಕಳೆಲ್ಲ ಈಗ 1 ವರ್ಷ 2 ವರ್ಷ ಇದ್ದಂತ ಮಕ್ಕಳಲ್ಲೂ ಕೂಡ ಇದು ಕಂಡು ಬರೋದು ಅಥವಾ ಹುಟ್ಟಿಂದಾನೇ ಕಂಡು ಬರ್ತದಾ ಇದು? ನಾನು ನಿಮಗೆ ಇದಕ್ಕೆ ಹೈಡ್ರೋ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರಿ ಹೇಳಿ ಸರ್. ಈಗೇನು ಈಗ ಸಬ್ಜೆಕ್ಟ್ ಇದೆ ಅಲ್ಲ ಸರ್, ಈಗ ನೀವು ಈಗ ಬೆನ್ನುಹುರಿಯಲ್ಲಿ ಮಕ್ಕಳಲ್ಲಿ ಜಲಮಸ್ತಿಷ್ಕ ಮತ್ತು ಬೆನ್ನುಹುರಿ, ಯಾಕಂದ್ರೆ ಜಲಮಸ್ತಿಷ್ಕ ಆಗುವಂತ ಕಾರಣಗಳು ನಾನು ನಿಮಗೆ ತಿಳಿಸಿದ್ದೇನೆ. ಸ್ಪೈನಾ ಬೈಫಿಡ ಅಂದರೆ ಇದು ಪ್ರತ್ಯೇಕತೆಯಲ್ಲಿ ಏನು ತೊಂದರೆ ಇದೆ ಅದು ಅದ್ರ ಬಗ್ಗೆ ಕೇಳೋದಾದರೆ, ಸ್ಪೈನಾ ಬೈಫಿಡ ಇದು ಹುಟ್ಟದಿಂದಲೇ ಬರುವಂಥದ್ದು, ಹುಟ್ಟಿದ ಮೇಲೆ ಬರುವಂಥದ್ದಲ್ಲ, ಅಂದರೆ ದೊಡ್ಡ ವಯಸ್ಕರಲ್ಲಿ ಬರುವಂಥದ್ದಲ್ಲ, ಇದು ಹುಟ್ಟು ಮೊದಲಿಂದಾನೇ ಇರುವಂಥ ಕಾಯಿಲೆ. ಜಲಮಸ್ತಿಷ್ಕ ಏನಿದೆ ಅದು ನಾನು ಹಲವಾರು ಕಾರಣಗಳು ಹೇಳಿದ್ದೇನೆ. ಹುಟ್ಟುತ್ತಲೇ ಬರುವ ಸಾಧ್ಯತೆ ಇದೆ, ಅದು ಒಂದು ವೇಳೆ ಅದರ ಮೆದುಳಿನ ರಚನೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಹುಟ್ಟು ಮೊದಲೇ ಬರಬಹುದು. ಮತ್ತು ಕೆಲವು ಕಾರಣಗಳಿಂದಾಗಿ, ಉದಾಹರಣೆಗೆ ತಲೆ ಮೆದುಳಿಗೆ ನಂಜು ಹತ್ಕೊಳ್ಳುವಂಥದ್ದು ಅಥವಾ ತಲೆಯೊಳಗೆ ರಕ್ತಸ್ರ ಆಗುವಂಥದ್ದು, ತಲೆಗೆ ಏಟು ಬೀಳುವಂಥದ್ದು, ಗೆಡ್ಡೆ ಕಂಡುಕೊಳ್ಳುವಂಥದ್ದು, ಇದು ಮಕ್ಕಳಂತಲ್ಲ ದೊಡ್ಡವರಲ್ಲೂ ಆಗ್ಬೋದು. ಓಕೆ, ಅದು ಯಾವಾಗ ಬೇಕೋ ಕಂಡುಕೊಳ್ಬಹುದು. ರೈಟ್ ಸರ್, ರೈಟ್ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ. ಹಲೋ ನಮಸ್ಕಾರ. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಸೋಳಿನ್ ಸರಿಗೂ ಹಾಗೂ ಡಾಕ್ಟರ್ಗೂ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಹೇಳಿ. ನಾನು ಶಿರೋಳದಿಂದ ನೇಮಿತಿ ಕೇಳೋದು ಉದಯ ಟೇಲರ್ ಸರ್. ಹೇಳ್ರಿ ಉದಯ ಅವರೇ. ಇದು ಎನಾಟಿನ ತೊಂದರೆ ಅಂದ್ರಲ್ಲ ಪೇಟಿಕೆ ಒಳಗೆ ಸರ್, ಅದ್ರ ಬಗ್ಗೆ ವಿಸ್ತಾರ ಕೊಡ್ತೀರಿ? ಇನ್ನೊಂದ್ಸಲ ಹೇಳಿ. ಅದು ಎನಾಟಿನ್ ತೊಂದರೆ ಅಂತಂದ್ರೆ ನೀವು ಅಲ್ಲ, ಸ್ಪೈನಾ ಬೈಫಿಡಾ ಅಥವಾ ಇದು ಯಾವುದು? ಹೈಡ್ರೋಕೆಫಲಸ್ ಅಥವಾ ಜಲಮಸ್ತಿಷ್ಕ. ಹಾ, ಜಲಮಸ್ತಿಷ್ಕ ಇದು. ಹಾ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದ್ರೆ ಆಹಾರದ ತೊಂದರೆ ಇದ್ರ ಆಗ್ತದೋ ಎದಕ್ಕಾಗ್ತದೋ ನೀವು ಇಂಗ್ಲಿಷ್ನಾಗ ಹೇಳಿದ್ರಿ, ಈಗ ಗ್ರಾಮೀಣ ಪ್ರದೇಶದವ್ರು ತಿಳಿದಿಲ್ಲ ಅದ. ಸ್ವಲ್ಪ ಕನ್ನಡದೊಳಗೆ ವಿಸ್ತೃತವಾಗಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಪೋಷಕಾಂಶಗಳ ಕೊರತೆ ಆಗ್ತದೆ ಅದ್ರ ಬಗ್ಗೆ. ಆಹಾರ ಗರ್ಭಿಣಿ ಅದನ್ನ ಹೇಳಿ, ನೀವು ಇಂಗ್ಲಿಷ್ನೊಳಗೆ ಹೇಳಾತಿರಿ ಸರ್ ಈಗ, ಯಾಕಂದ್ರೆ ಗ್ರಾಮೀಣ ಪ್ರದೇಶದೊಳಗೆ ತಿಳಿಯುವಲ್ಲಿ ಇದೆ. ಅಲ್ಲ, ಕಬ್ಬಿಣ ಅಂಶ ಇರುವಂತಹದ್ದು, ಫೋಲಿಕ್ ಆಸಿಡ್ ಕಬ್ಬಿಣ ಅಂತ ಬರ್ತದಲ್ಲ, ಅದನ್ನ ಗರ್ಭಿಣಿ ಸ್ತ್ರೀ ತೆಗೆದುಕೊಂಡ್ರೆ ಮಾತಾಡ್ತಾರೆ. ಡಾಕ್ಟರ್, ಇವ್ರಿಗೆ ಹೇಳಿ ಈ ತರ ಸ್ಪೈನಾ ಬೈಫಿಡಾ ಏನದಲ್ಲ, ಇದು ಗರ್ಭದಲ್ಲಿ ಅಲ್ಟ್ರಾಸೌಂಡ್ ಮೂಲಕ ಕಂಡು ಬಂದ್ರಲ್ಲಿ ಇದು ಏನಾದರೂ ಗರ್ಭಪಾತ ಮಾಡ್ಲಿಕ್ಕೆ ಸಲಹೆ ಮಾಡ್ತಾರೆ ಹೇಗೆ? ಮೊದಲಿಗೆ ಇವ್ರ ಪ್ರಶ್ನೆಗೆ ನಾನು ಉತ್ತರ ನೀಡುವಂಥದ್ದಿದ್ರೆ, ನಾನು ಕನ್ನಡದಲ್ಲೇ ವಿಸ್ತಾರವಾಗಿ ಹೇಳಿದ್ದೇನೆ, ಕೆಲವು ಪದಗಳು ಕನ್ನಡದಲ್ಲಿ ಇಲ್ಲ. ಉದಾಹರಣೆಗೆ ಫೋಲಿಕ್ ಆಸಿಡ್ ಅಂತ ಹೇಳುವಂಥ ಒಂದು ಪೌಷ್ಟಿಕಾಂಶ, ನೀವು ಇದು ಸ್ತ್ರೀ ರೋಗ ತಜ್ಞರ ಹತ್ರ ಅಥವಾ ಗರ್ಭಿಣಿ ನಮ್ಮ ಹೆರಿಗೆ ತಜ್ಞರ ಹತ್ರ ಹೋದ್ರೆ ಅವ್ರು ನಿಮಗೆ ಕೊಡ್ತಾರೆ. ಅದಕ್ಕೆ ಎನಾಟಿನ್ ಅಂತಂದ್ರೆ ತೊಂದರೆ, ಅದಕ್ಕೆ ಅದರ ಬಗ್ಗೆ ವಿವರಣೆ ತಿಳಿಯಲಿಲ್ಲ ನಮಗೆ. ಎನಾಟಿನ್ ಅಲ್ಲ, ಅದು ಸ್ಪೈನಾ ಬೈಫಿಡಾ. ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುವಂಥದ್ದಿದ್ರೆ, ನಾವು ನಮ್ಮ ಅಲ್ಟ್ರಾಸೌಂಡ್ ಸೌಂಡಲ್ಲಿ ಏನಾದರೂ ತೊಂದರೆ ಕಂಡಲ್ಲಿ ಯಾವ ಥರದ ತೊಂದರೆ ಅಂಥೇಳಿ ನಾವು ಅದನ್ನು ತುಂಬ ವಿವರವಾಗಿ ನೋಡಬೇಕಾಗ್ತದೆ. ವಿವರವಾಗಿ ನೋಡಿ ಅದರಲ್ಲಿ ಮುಂದೆ ಮಗುವಿಗೆ ಬಹಳ ತೊಂದರೆ ಇದೆ ಅಂತ ಹೇಳಿದರೆ ಇದಕ್ಕೆ ಗರ್ಭಪಾತಕ್ಕೆ ನಾವು ಖಂಡಿತವಾಗಿ ಸಲಹೆ ನೀಡ್ತೇವೆ. ಹಾಗೆಂಥೇಳಿ ಹೌದು, ಆದರೆ ಎಲ್ಲ ಯಾಕಂದರೆ ತುಂಬ ಸಣ್ಣ ತೊಂದರೆಗಳಲ್ಲಿದ್ದರೆ ಆಮೇಲೆ ಸರಿಪಡಿಸುವಂತ ತೊಂದರೆಗಳಿದ್ರೆ ಅದಕ್ಕೆ ನಾವು ಖಂಡಿತವಾಗಿ ಏನೇನು ಸೂಕ್ತ ಪರಿಹಾರ ಮುಂದೆ ಕೊಡಬಹುದು ಅಂತ ಹೇಳುವಂತ ಮಗು ಜೀವನ ಪೂರ್ತಿ ತೊಂದರೆ ಅನುಭವಿಸಬೇಕಾಗುತ್ತೆ. ಹೌದು, ಹಾಗೆಂತ ಹೇಳಿ ಎಲ್ಲ ರೋಗಿಗಳಿಗೆ ಅಥವಾ ಮಕ್ಕಳ ಎಲ್ಲ ಮಕ್ಕಳಲ್ಲಿ ಕಂಡ್ರೆ ಗರ್ಭಪಾತ ಅಂತ ಹೇಳಿ ಇದು ಉತ್ತರ ಅಲ್ಲ. ಉದಯ್ ಅವರೇ, ಡಾಕ್ಟರ್ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಇಂಗ್ಲಿಷ್ ಪದಗಳು ಇದ್ರೂ ಕೂಡ ನೀವು ಆದಷ್ಟು ಕಾರ್ಯಕ್ರಮ ಕೇಳಿ ಬರೆದಿಟ್ಕೊಳ್ಳಿ, ತಜ್ಞ ವೈದ್ಯರ ಹತ್ರ ಹೋದಾಗ ನೀವು ನಿಮ್ಮ ಒಂದು ಸಂದೇಹಗಳನ್ನು ಪರಿಹರಿಸಿಕೊಳ್ಳಿ. ಯಾಕಂದ್ರೆ ಇಲ್ಲಿ ಸಮಯದ ಮಿತಿ ಇರೋದ್ರಿಂದ ಎಲ್ಲದಕ್ಕೂ ನೀಟಾಗಿ ಆಗ್ಲಿಕ್ಕೆ ಹೇಳೋಕ್ಕಾಗಲ್ಲ. ಸಾಕಷ್ಟು ಅವರು ಉತ್ಸಾಹ ನಮ್ಮ ಉದಯ್ ಅವರಿಗೆ. ಮತ್ತೊಂದು ಕರೆ ಅಲ್ಲಿಂದ. ಹಲೋ ನಮಸ್ತೆ ರೀ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ನಮಸ್ಕಾರ ಹೇಳಿ. ಹಿರೇಮಠ ನಮಸ್ಕಾರ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ ರೀ ಸರ್. ನಾವು ನಂದೊಂದು ಪ್ರಶ್ನೆ ಏನಂದ್ರೆ, ಈಗ ಚಿಕ್ಕ ಮಕ್ಕಳು ಇದ್ದಾಗ ಎಪಿಲೆಕ್ಸ್ ಆಗ್ತೈತಲ್ರಿ, ಆ ಎಪಿಲೆಕ್ಸ್ ಆದಾಗ 3 ವರ್ಷ ಕಂಟಿನ್ಯೂಸ್ ಅವ್ರು ಡಾಕ್ಟರ್ ಹ್ಯಾಂಗ್ ಪ್ರಿಸ್ಕ್ರೈಬ್ ಮಾಡಿದ್ರು ಆ ಸ್ಟೇ ಮಾಡ್ರ ಮುಂದಿನ ದಿನಗಳಲ್ಲಿ ಅವನನ್ನು ಪೂರ್ತಿಯಾಗಿ ಎಪಿಲೆಕ್ಸ್ ಇಂದ ಮುಕ್ತ ಮಾಡಬಹುದಾ ಅಂತೇಳಿ ನಾನೊಂದು ಪ್ರಶ್ನೆ ಸರ್. ಅಲ್ಲ ಇವ್ರೆ ಹಿರೇಮಠ ಅವರೇ, ಇವತ್ತಿನ ಪ್ರಶ್ನೆ ಸಂಬಂಧ ಇಲ್ಲ, ಆದ್ರೂ ಕೂಡ ಅವ್ರ ಮಕ್ಕಳ ತಜ್ಞರ ಉತ್ತರ ಕೊಡ್ತಾರೆ. ಹೇಳ್ತಾರೆ, ಉತ್ತರ ಹೇಳ್ತಾರೆ. ಸರಿ, ಇದು ಸ್ವಲ್ಪ ನಿಮ್ ಪ್ರಶ್ನೆ ಬೇರೆ ಆಗಿದ್ರು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಎಪಿಲೆಪ್ಸಿ ಯಾವ ಕಾರಣದಿಂದ ಬಂದಿದೆ ಅಂತ ಹೇಳಿ ಫಸ್ಟ್ ಮೊದಲಿಗೆ ಪತ್ತೆ ಹಚ್ಚಬೇಕು. ಕೆಲವು ಸರ್ತಿ ಆ ಸಮಸ್ಯೆ ಏನಿದೆ ಅಂತ ಹೇಳಿ ಪತ್ತೆ ಹಚ್ಚಿ ಆಗುದಿಲ್ಲ, ಎಷ್ಟೋ ಹಲವು ಬಾರಿ ಆಗುದಿಲ್ಲ. ಹಾಗಿದ್ದಾಗ ಔಷಧಿಯನ್ನು 3 ವರ್ಷ ಕೊಟ್ಟು ಬರದ ಹಾಗೆ ಕಾಪಾಡ್ಕೊಳ್ತಾರೆ ವೈದ್ಯರು. 3 ವರ್ಷ ಬಿಟ್ಟ ಮೇಲೆ ಅದನ್ನ ಕ್ರಮೇಣವಾಗಿ ಕಮ್ಮಿ ಮಾಡ್ತಾರೆ. ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ, ಬಹುಶಃ 3 ವರ್ಷ ತಡೆಗಟ್ಟಿದ್ರೆ ಮುಂದೆ ಬರ್ಲಿಕ್ಕಿಲ್ಲ ಅಂತ ಹೇಳುವಂತ ನಮ್ಮ ಅನಿಸಿಕೆ. ಸರ್, ಇನ್ನೊಂದು ಪ್ರಶ್ನೆ ಸರ್, ಈ ಕಾರ್ಯಕ್ರಮ ಸಂಬಂಧಪಟ್ಟಂಗ ಒಂದು ಪ್ರಶ್ನೆ ಅದ ರೀ. ಹೇಳಿ ಸರ್. ನಾವು ಈಗ ಪ್ರತಿ ಮಗುಗೆ ಸಣ್ಣ ವಯಸ್ಸದಾಗ 1 ವರ್ಷ 2 ವರ್ಷದಾಗ ಬರೋ ಶಸ್ತ್ರಚಿಕಿತ್ಸೆ ಆಪರೇಷನ್ ಅಂತ ಹೇಳಿ ಕೇಳ್ತೀವಲ್ರಿ, ಅದ್ರ ಮುಕ್ತ ಮಾಡಾಕ ವೈದ್ಯಕೀಯ ಲೋಕಕ್ಕೆ ಸಾಧ್ಯತೆ ಐತೆ ಅಂತ ನಾನೊಂದು ಸಣ್ಣ ಇನ್ನೊಂದು ಪ್ರಶ್ನೆ ರೀ. ನಾವು ಶಸ್ತ್ರಚಿಕಿತ್ಸೆ ಮುಕ್ತ ಮಾಡ್ತಾ ಇಲ್ಲ, ರೋಗವನ್ನು ಮುಕ್ತ ಮಾಡ್ತಾ ಇದ್ದೇವೆ. ಅದ ಕಾರಣ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ರೆ ಖಂಡಿತವಾಗಿ ಶಸ್ತ್ರಚಿಕಿತ್ಸೆ ಅದನ್ನು ಬಳಸಿ. ಅದೊಂದು ಚಿಕಿತ್ಸೆ ವಿಭಾಗ ನಮ್ಮ ದೇಶದಲ್ಲಿ. ಸುಶ್ರುತ ಅಂತ ಹೇಳುವಂತಹ ಒಂದು ತುಂಬಾ ಪ್ರಸಿದ್ಧ ಹಾಗೂ ನಿಪುಣ ವೈದ್ಯರಿದ್ರು ಅವರು. ಸುಶ್ರುತ ಶಾಸ್ತ್ರ ಅಂತ ಆಂತರಿಕವಾಗಿ ಸಾಕಷ್ಟು ನಾವು ಬೆಳವಣಿಗೆ ದಾರಿಯಲ್ಲಿದ್ದೀವಿ. ಶಸ್ತ್ರಚಿಕಿತ್ಸೆ ಅನ್ನೋದು ಭಯ ಮಾಡ್ಕೊಳ್ಳೋ ಕಾರಣನೇ ಇಲ್ಲ, ಅವಶ್ಯಕತೆ ಇದ್ರೆ ಮಾಡ್ತಾರೆ, ಸುಮ್ನೆ ಮಾಡೋದಿಲ್ಲ. ಈಗ ವೈದ್ಯಕೀಯ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆ ಬಂದೈತೆ ಅಲ್ರಿ ಸರ್, ಅದರಿಂದ ಮುಕ್ತ ಆಗಕ್ಕೆ ಚಾನ್ಸಸ್ ಐತೆ? ಶಸ್ತ್ರಚಿಕಿತ್ಸೆಯಲ್ಲಿ ಸಾಕಷ್ಟು ವಿಧಾನಗಳಿದೆ, ಅದನ್ನ ತುಂಬಾ ಯಶಸ್ವಿಯಾಗಿ ಮಾಡ್ತಾರೆ. ನೀವು ಕೇಳಿದ ಪ್ರಶ್ನೆಗಳಿಗೆ ಧನ್ಯವಾದಗಳು. ಮತ್ತೆ ಮತ್ತೊಂದು ಕರೆ. ನಮಸ್ಕಾರ. ನಮಸ್ಕಾರ ರೀ. ಮತ್ತೊಂದು ಕರೆ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಹೇಳಿ. ವಿಜಯಪುರ ತಾಲೂಕು ಸುತ್ತಗುಂಡಿ ಗ್ರಾಮದಿಂದ ವೆಂಕಣ್ಣ ಸರ್ ಮಾತಾಡೋದು. ವೆಂಕಣ್ಣ ಹೇಳ್ರಿ. ವೆಂಕಣ್ಣ ಅವ್ರ ಜಲ ಮಸ್ತಿಷ್ಕ ಸಮಸ್ಯೆ ಅಂದ್ರೆ ಮೆದುಳಿನಲ್ಲಿ ನೀರು ತುಂಬಿಕೊಂಡಿದೆ ಅವರಿಗೆ, ಮಕ್ಕಳಿಗೆ ಸರ್ ಇದು ಬರುವಾಗ ಹೇಗೆ ಇದರ ಲಕ್ಷಣಗಳು ಕಾಣಿಸ್ಕೊಳ್ತಾವ ಸರ್ ಈಗ? ಹಾ ಅಂದ್ರೆ ಹೇಳಿದ್ದಾರೆ, ಆದ್ರೂ ಕೂಡ ಡಾಕ್ಟರ್, ಈ ಜಲ ಮಸ್ತಿಷ್ಕವನ್ನು ಈಗ ನಾವು ಎಷ್ಟು ಸಮರ್ಪಕವಾಗಿ ಸರಿ ಮಾಡಬಹುದು, ಇದನ್ನು ಸರಿಪಡಿಸಲಿಕ್ಕೆ ಯಾವ ಚಿಕಿತ್ಸಾ ವಿಧಾನ ಇದೆ, ಅಂದರೆ ನೀವು ಹೆಂಗೆ ಕಂಡು ಹಿಡಿತೀರಿ ಅನ್ಸಾರ ಹೇಳಿ. ಜಲ ಅದು ಮೆದುಳಿನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಿ. ಹೌದು, ಈಗ ಹೇಳಿ ಅದು ಒಂದು ಚಿಕಿತ್ಸಾ ವಿಧಾನ ಕೂಡ ಒಂದು ಸ್ವಲ್ಪ. ಇನ್ನೊಂದು ಸರ್ತಿ ಹೇಳ್ತೇನೆ, ಮೊದಲೇ ಹೇಳಿದ್ದೀನಿ ಇದನ್ನು. ಅಂದರೆ ತಲೆಯ ಗಾತ್ರ ಅನಿವಾರ್ಯ ಪರಿಸ್ಥಿತಿಯಿಂದ ಕೇಳಿದ್ದಿಲ್ಲ ಸರ್, ಇನ್ನೊಂದ್ಸಲ ಹೇಳಿಬಿಡಿ ಸರ್ ದಯವಿಟ್ಟು. ತಲೆಯ ಗಾತ್ರ ದೊಡ್ಡದಾಗುವಂಥದ್ದು, ಮಕ್ಕಳ ಲವಲವಿಕೆ ಕಮ್ಮಿ ಆಗುವಂಥದ್ದು, ಆಹಾರ ತಗೊಳ್ಳದೇ ಇರುವಂಥದ್ದು, ಅಥವಾ ಕೆಲವು ಸರ್ತಿ ಅವಾಗ ಹೇಳಿದ ಹಾಗೆ ಎಪಿಲೆಪ್ಸಿ ಅಂದರೆ ಫಿಟ್ಸ್ ಬರುವಂತಹ ಸಮಸ್ಯೆಗಳು, ಹೀಗೆ ಈ ನಾನಾ ಪ್ರಕಾರದ ಸಮಸ್ಯೆಗಳು ಕಂಡು ಬರಬಹುದು ಹೈಡ್ರೋಕೆಫಲಸಲ್ಲಿ. ಸ್ಪೈನಾ ಬೈಫಿಡಾ ಅಂತ ಹೇಳಿದ್ರೆ ಬೆನ್ನು ಹುರಿಯಲ್ಲಿ ಗಂಟು ಕಂಡು ಬರಬಹುದು, ಅಥವಾ ಕೆಲವು ಸರ್ತಿ ಅವಾಗ ಹೇಳಿದ ಹಾಗೆ ಕೆಲವು ಸರ್ತಿ ಇದು ಗಂಟು ರೂಪದಲ್ಲಿ ಕಾಣಿಸ್ಕೊಳ್ಳಿಕ್ಕಿಲ್ಲ. ಆವಾಗ ಕೆಲವು ಸರ್ತಿ ನಾವೇನಾಗ್ತದೆ, ನಮ್ಮ ಕಾಲುಗಳಲ್ಲಿ ತೊಂದರೆ ಇದ್ದಾಗ, ಮೂತ್ರಕೋಶದಲ್ಲಿ ತೊಂದರೆ ಇದ್ದಾಗ ಇದನ್ನು ತಪಾಸಣೆ ಮಾಡಿದಾಗ ಆಗ ಬೆಳಕಿಗೆ ಬರ್ತದೆ ಸ್ಪೈನಾ ಬೈಫಿಡಾ. ಹೌದು, ಇದು ಮಕ್ಕಳಲ್ಲೇ ಬರುವಂತ ಕಾಯಿಲೆ ಸ್ಪೈನಾ ಬೈಫಿಡಾ ಅಂತ. ಎಷ್ಟು ತಿಂಗಳು ಮಕ್ಕಳಿಗೆ ಬರ್ತೈತ್ರಿ ಸರ್, ಎಷ್ಟು ವರ್ಷದ ಮಕ್ಕಳಿಗೆ ಬರ್ಬೋದು ಸರ್? ಇದು ಬರುವಂತದ್ದಲ್ಲ, ಇದು ಹುಟ್ಟದಾಗಿಂದಲೇ ಇರುವಂತ ಕಾಯಿಲೆ. ಜಲಮಸ್ತಿಷ್ಕ ಅಂತ ಹೇಳುವಂಥದ್ದು ಈ ಸ್ಪೈನಾ ಬೈಫಿಡಾ ಅಥವಾ ಬೆನ್ನುಹುರಿ ಪ್ರತ್ಯೇಕತೆ ಇದ್ದವರಲ್ಲೂ ಕಂಡುಕೊಳ್ಬಹುದು, ಅದು ಹುಟ್ಟದಾಗಿಂದಲೇ ಇರ್ತದೆ. ಆದರೆ ಬೇರೆ ನಾನಾ ಕಾರಣಗಳಿಂದ, ಆದರೆ ಸೋಂಕು ತಲೆಗೆ ಆದರೆ ಅದೆಲ್ಲ ಆಮೇಲೆ ಬರಬಹುದು, ಹುಟ್ಟುವಾಗಲೇ ಇರಲಿಕ್ಕಿಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಮತ್ತೊಂದು ಕರೆ. ಹಲೋ, ನಮಸ್ಕಾರ. ನಮಸ್ಕಾರ. ಹಲೋ, ಹಾ ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ. ಹಲೋ ಸರ್, ನಮಸ್ತೆ ರೀ. ಹಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಂದು ಇನ್ನೊಂದು ಪ್ರಶ್ನೆ ಅದ ರೀ ಸರ್. ಹ್ಞೂ, ಹೇಳಿ. ಯಾರು ಮಾತಾಡೋದು? ಡಾಕ್ಟರ್ ಅವರು ನಮಸ್ಕಾರ. ಸಾಕಷ್ಟು ಪ್ರಶ್ನೆಗಳನ್ನ ಬೇರೆದವರಿಗೆ ಕೇಳಲಿಕ್ಕೆ ಅವಕಾಶ ಕೊಡಬೇಕು. ನೀವು ಹೀಗೆ ಪದೇ ಪದೇ ನೀವೇ ಪ್ರಯತ್ನ ಮಾಡಬಾರ್ದು ಅಂತೀವಲ್ರಿ. ಅಲ್ರಿ, ಬರೀ ಪದೇ ಪದೇ ನೀವೇ ಪ್ರಶ್ನೆ ಕೇಳ್ಬೇಡಿ, ಬೇರೆದವ್ರಿಗೆ ಅವಕಾಶ ಕೊಡಿ. ಸರ್ ಹೇಳ್ದಂಗೆ ಕೇಳಲ್ರಿ ಸರ್, ಅದಕ್ಕೆ ಪ್ರಾಬ್ಲಮ್ ಈಗ ಇದೈತ್ರಿ ಸರ್, ನೆನಪಾಯ್ತಾರ ಅದು. ಹಲೋ ಸರ್, ಬೇಗ ಮುಗಿಸ್ತೀನಿ ಪ್ರಶ್ನೆಯನ್ನು. ಹಾ ಸರ್, ಈಗ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಲ್ರಿ. ಈಗ ಮೆದುಳು ಬಳಿ ಆಗಿರ್ಬೋದು, ಏನೋ ಸಮಸ್ಯೆ ಆಗಲ್ದಂಗ ಮುಂಜಾಗ್ರತವಾಗಿ ಯಾವ್ದಾದ್ರು ಲಸಿಕೆ ರೂಪದಲ್ಲಿ ಅದಾವನ್ರಿ ಮಕ್ಕಳಿಗೆ? ಅದು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಪೋಷಕಾಂಶವನ್ನು ಕೊಡೋದ್ರ ಬಗ್ಗೆ ಹೇಳ್ತಾರೆ ಡಾಕ್ಟರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅವ್ರು ಹೇಳ್ತಾರೆ, ಕರೆ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಫೋಲಿಕ್ ಆಸಿಡ್ ಅದೇ ಮುಖ್ಯವಾಗಿ ಇದ್ರ ಬಗ್ಗೆ ಒತ್ತು ಕೊಡ್ತಾರುವಂಥದ್ದು. ಫೋಲಿಕ್ ಆಸಿಡ್ ಅಂತ ಹೇಳುವಂಥದ್ದು ಇದು ಲಸಿಕೆ ಅಲ್ಲ, ಇದೊಂದು ಸಣ್ಣ ಗುಳಿಗೆ, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಹೌದು, ಅದಕ್ಕೆ ತಗೊಳ್ಳೋರು ತುಂಬ ನೆನಪಿಂದ ದಿನಾಲು ತಗೊಳ್ಬೇಕಾಗ್ತದೆ ಅಷ್ಟೆ. ಮತ್ತೊಂದು ಕರೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ನಾವು ಗದಗಿನಿಂದ ಶಂಕರ್ ನೌಲ್ ಅಂತ ಮಾತಾಡ್ತಿರೋದು ಸರ್. ಹೇಳಿ ಶಂಕರ್ ಅವರೇ, ಹೇಳಿ. ಡಾಕ್ಟರ್ ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಚಿಕ್ಕ ಮಕ್ಕಳು ಮತ್ತೆ ಬುದ್ಧಿ ಆಗ್ತಾರಲ್ರಿ ಕೆಲವು 10 ವರ್ಷ ಒಳಗೆ, ಅದು ಏನು ಕಾರಣ? ಮಿದುಳು ಮಿಸ್ಟೇಕು ಏನು ಇರ್ತದೆ ಸರ್? ನೋಡಿ, ಬಂದ ಬುದ್ಧಿ ಅಂತ ಹೇಳುವಂಥ ಒಂದು ಕಾಯಿಲೆ ಅಲ್ಲ, ಅದೊಂದು ಲಕ್ಷಣ ಅಷ್ಟೇ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಸಣ್ಣ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತವಾಗಿರ್ಬೋದು, ಅಥವಾ ತಲೆಯೊಳಗಡೆ ಕೆಲವು ಸತಿ ನೀರು ತುಂಬಿಕೊಂಡ್ರೆ ಆಗ್ಬೋದು, ತಲೆಗೆ ಏಟು ಬಿದ್ದರೆ ಆಗ್ಬೋದು, ತಲೆಗೆ ನಂಜು ಮೆದುಳು ಜ್ವರ ಬಂದರೂ ಆಗ್ಬೋದು. ಸೊ ಹಲವಾರು ಕಾರಣಗಳಿರ್ತದೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಯಾರು? ಅಣ್ಣಗಿರಿಯಿಂದ ರಾಮಣ್ಣ ಮ್ಯಾತ್ರಿ ಕಲ್ಮಲ, ಸಂಗೀತ ಶಿಕ್ಷಕರು ಸರ್ ಮಾತಾಡೋದು. ಹಾಂ ನಮಸ್ಕಾರ ರಾಮಣ್ಣ, ಹೇಳಿ. ಡಾಕ್ಟರ್ಗೆ ನಮಸ್ಕಾರ ಸರ್, ತಮಗೂ ನಮಸ್ಕಾರ. ನಮಸ್ಕಾರ. ಮಕ್ಕಳಲ್ಲಿ ಗೊತ್ತಿದೆ ಸರ್, ಅದು ಬೆನ್ನುವರಿ ಇದು ಒಳಗೆ ಗರ್ಭದೊಳಗೆ ಕೂಡುವಿಕೆ ಆಗಿರ್ಲಿಲ್ಲ ಅಂತ ಪಕ್ಷದಲ್ಲಿ ಅದು ಟ್ರೀಟ್ಮೆಂಟ್ಗೆ ಗುಣಪಡಿಸಿದ್ರು ವೈದ್ಯಕೀಯ ವಿಭಾಗದಲ್ಲಿ ಸರಿ, ಇಲ್ಲಾಂತಂದ್ರೆ ನಾವು ಕೆಲವೊಂದು ನಾವು ಉದಾಹರಣೆಗಳು ಆಗಿದೆ ಸರ್. ಗರ್ಭಪಾತಕ್ಕೆ ಡಾಕ್ಟರ್ಗಳು ಸಲಹೆ ಕೊಟ್ಟಿದ್ದಾರೆ, ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು ನಡೀತದು. ಅದಕ್ಕೆ ಇದು ಮುಟ್ಟಿದ ಮೇಲೆ ಸರಿ ಮಾಡ್ಲಿಕ್ಕೆ ಆಗಲ್ವಾ, ಅಥವಾ ಗರ್ಭದಲ್ಲಿನೂ ಸರಿ ಮಾಡ್ಲಿಕ್ಕೆ ಆಗತ್ತಾ ಅಂತ ಒಂದು ಪ್ರಶ್ನೆ ಸರ್. ಬೆನ್ನುವರಿ ಡಾಕ್ಟರ್ ಉತ್ತರ ಕೊಡ್ತಾರೆ. ಇದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಅಂದ್ರೆ ಇದು ಇವ್ರಿಗೆ ನಿಜವಾದ ಅನುಭವದ ಬಗ್ಗೆ ಕೇಳಿದ್ದಾರೆ. ನಾನು ಮೊದಲೇ ತಿಳಿಸಿದಂಗೆ ಈ ನಾವು ವಿವರವಾಗಿ ಈ ಸ್ಕ್ಯಾನಿಂಗ್ ಅನ್ನು ನೋಡಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನಮಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಲಿಲ್ಲ ಅಂತ ಹೇಳಿದ್ರೆ, ಮಗು ಗರ್ಭದಲ್ಲಿದ್ದಾಗಲೇ ತಾಯಿಯ ಮತ್ತು ಗರ್ಭದಲ್ಲಿರುವ ಮಗುವಿನ MRI ಸ್ಕ್ಯಾನಿಂಗ್ ಮಾಡಿ ನೋಡಿ ಇನ್ನೂ ಅದು ಸಾಕಷ್ಟು ವಿವರ ನಾವು ಪಡ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ. ಇದರಲ್ಲಿ ಮಗುವಿಗೆ ಹುಟ್ಟಿದ ಮೇಲೆ ನಮ್ಮ ಶಸ್ತ್ರಚಿಕಿತ್ಸೆ ಮೂಲಕ ಆಗಲಿ ಅಥವಾ ವಿವಿಧ ಚಿಕಿತ್ಸೆ ಮೂಲಕ ಮಗುವಿಗೆ ಸಾಕಷ್ಟು ನಮಗೆ ಚಿಕಿತ್ಸೆ ನೀಡಲಿಕ್ಕಾಗಲ್ಲ, ತನ್ನ ಕಾಲ ಮೇಲೆ ತಿನ್ನಿಸ್ಕೊಳ್ಳಿಕ್ಕಾಗಲ್ಲ, ನಿಂತ್ಕೊಳ್ಳಿಕ್ಕಾಗಲ್ಲ ಅಂತ ನಮಗೆ ಅನಿಸಿದರೆ ನಾವು ಅದನ್ನು ಗರ್ಭಪಾತ ಮಾಡಲಿಕ್ಕೆ ಹೇಳ್ತೇವೆ. ಆಮೇಲೆ ಹುಟ್ಟುವ ಮೊದಲು ಇದಕ್ಕೆ ಶಸ್ತ್ರಚಿಕಿತ್ಸೆ ಅವಕಾಶ ಇದೆ, ಆದರೆ ನಮ್ಮ ದೇಶದಲ್ಲಿ ಆ ಶಸ್ತ್ರಚಿಕಿತ್ಸೆ ಅವಕಾಶ ಇಲ್ಲ. ಕೆಲವು ಹೊರ ದೇಶದಲ್ಲಿ ಮಾಡ್ತಾರೆ, ಆದರೆ ಅದಕ್ಕೆ ಸಾಕಷ್ಟು ನುರಿತ ತಜ್ಞರು ಬೇಕು, ಸಾಕಷ್ಟು ಆರ್ಥಿಕ ಸಹಾಯ ಬೇಕಾಗ್ತದೆ. ಹುಟ್ಟಿದ ಮೇಲೆ ನಾವು ಈ ತೊಂದರೆಯನ್ನು ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಬಹುದು. ತುಂಬ ಒಳ್ಳೆ ಪ್ರಶ್ನೆ, ಧನ್ಯವಾದಗಳು. ತುಂಬ ಖರ್ಚಾಗುತ್ತೆ ಅಂದ್ರೆ ಅಲ್ಲಿ ಸರಿ ಮಾಡಬೇಕು ಗರ್ಭದಲ್ಲಿ ಅಂದ್ರೆ, ಅದಕ್ಕೆ ನಮ್ಮಲ್ಲಿ ಇನ್ನೂ ಆ ಒಂದು ತಂತ್ರಾಂಶ ಬಂದಿಲ್ಲ. ಇಲ್ಲಿ ಒಂದು ಮುಖ್ಯವಾದ ಅಂಶ ನಾನೇನು ಹೇಳಬೇಕು ಅಂತಿದ್ದೇನೆ ಅಂತ ಹೇಳಿದ್ರೆ, ಈ ನಾವು ಬೆನ್ನುಹುರಿಯ ಗಂಟೇನಿದೆ ಅದರದ್ದು ನಾವು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದ್ರೂ ಕೂಡ ಬೆನ್ನುಹುರಿಯಲ್ಲಿ ಸಿಕ್ಕಾಕಿಕೊಂಡಂತಹ ನರಗಳೇನಿದೆ ಅದಕ್ಕೆ ಒಂದು ವೇಳೆ ಮೊದಲೇ ತೊಂದರೆ ಆಗಿದ್ರೆ ಅದನ್ನ ನಾವು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಇದೊಂದು ಮುಖ್ಯವಾಗಿ ನಾನು ಈ ಒಂದು ವಿಷಯ ಎಲ್ಲರಿಗೂ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನರಗಳ ದೌರ್ಬಲ್ಯ ಇದ್ರೆ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೆ ಆಗುವಂತ ದೌರ್ಬಲ್ಯವನ್ನು ಅದು ತಡೆಗಟ್ಟಬಹುದು ನಾವು ನಮ್ಮ ಶಸ್ತ್ರಚಿಕಿತ್ಸೆ ಮೂಲಕ, ಆದ್ರೆ ಮೊದಲೇ ಆಗಿರುವಂತಹ ತೊಂದರೆಗಳನ್ನು ನಾವು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಆಮೇಲೆ ದೌರ್ಬಲ್ಯ ಆ ತರ ಆದಾಗ ಸರಿಪಡಿಸಲಿಕ್ಕೆ ಆಗೋಲ್ಲ ಅಂದಾಗ ಗರ್ಭದಲ್ಲಿ ಇದ್ದಾಗ ಗೊತ್ತಾದಾಗ ಖಂಡಿತವಾಗಿ ಅದನ್ನ ಗರ್ಭಪಾತಕ್ಕೆ ನೀವು ಸಲಹೆ ಕೊಡಿ. ಹೌದು, ಅದು ನಮಗೆ ಕೆಲವು ಸೂಚನೆಗಳಿರ್ತದೆ ಅದನ್ನು ನಾವು ನೋಡಿ ಹೇಳ್ತೇವೆ. ಎಲ್ಲ ಮಕ್ಕಳಿಗೆ ನಾವು ನರಗಳದ್ದು ಪರೀಕ್ಷೆ ಮಾಡ್ಬೇಕಾದ್ರೆ ಹುಟ್ಟಿದ ಮೇಲೆ ಮಾಡಬೇಕು, ಗರ್ಭದಲ್ಲಿದ್ದಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ತಲೆಯೊಳಗಡೆ ನೀರು ತುಂಬಿಕೊಂಡಿರುವಂಥದ್ದು ಅದಕ್ಕೆ ನಾವು ನಮ್ಮ ಶಸ್ತ್ರಚಿಕಿತ್ಸೆ ಮೂಲಕ ಅದಕ್ಕೆ ಸರಿಯಾದ ಚಿಕಿತ್ಸೆ ನೀಡಬಹುದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ ರೀ. ಎಸ್ ಡಿ ಎಂ ಆರೋಗ್ಯ ಸಂವಾದಮ್ಮ. ಮಕ್ಕಳಲ್ಲಿ ಜಲ ಮಸ್ತಿಷ್ಕ ಮತ್ತು ಬೆನ್ನುಹುರಿಯ ಪ್ರತ್ಯೇಕತೆ ಕುರಿತಂತೆ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು ಉತ್ತರಗಳು ನೀಡ್ತಾ ಇದ್ದಾರೆ. ನಮಸ್ಕಾರ ರೀ ಡಾಕ್ಟರ್. ನಮಸ್ತೆ. ನಾವು ಕಮತ್ಕಿನಿ ಅಂತ ಅನುರಾಧ ಮಂಗಳಗುಡ್ಡ ಅಂತ ಹೇಳ್ರಿ. ಹೇಳಿ. ಹಾ, ಇದು ಮನ್ಮನೆಯಾಗ ಲಗ್ನ ಮಾಡ್ತಾರಲ್ಲ ಏನಾದ್ರೂ ಮಕ್ಕಳದು ಇದು ಬರ್ತಾನ ಅಂತ ಕೇಳಿ. ಹೌದು, ಇದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇವರು. ಸಂಬಂಧ ಒಳಗೆ ಮದುವೆ ಆದರೆ ಇಂಗ್ಲೀಷಲ್ಲಿ ಆನುವಂಶಿಕ ಹೌದು ಕನ್ಸಾಂಗ್ಯುನಸ್ ಮ್ಯಾರೇಜ್ ಅಂತ ಹೇಳ್ತೀವಿ. ಇದು ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ನಾವು ನೋಡ್ತೇವೆ ಇದನ್ನು. ಇಂಥದ್ರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಹುಟ್ಟು ಮಕ್ಕಳಲ್ಲಿ ಈ ಕಾಯಿಲೆ ಅಂತಲ್ಲ ಸಾಕಷ್ಟು ಬೇರೆ ಕಾಯಿಲೆಗಳು ರಕ್ತದೋಷಗಳು ಕ್ಯಾನ್ಸರ್ ಕಾಯಿಲೆಗಳು ಇಂಥವು ನಾವು ಹಲವಾರು ನಾವು ಕಂಡು ಬರ್ತದೆ ಅಮ್ಮ. ಹೌದ್ರಿ, ಅಂದ್ರೆ ಆದಷ್ಟು ಆ ತರ ನಾವು ಅದನ್ನ ತಡೆಯುವುದು ಒಳ್ಳೇದು ಹೇಳಿ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ, ಸಂತೋಷ. ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಸರ್, ನಾನು ಇನ್ನೊಂದು ಪ್ರಶ್ನೆ ಇತ್ತು ಸರ್. ಯಾರು ಮಾತಾಡೋದು? ಗವರ್ಮೆಂಟ್ ಫೆಸಿಲಿಟಿ ಏನ್ರಿ ಸಿಕ್ಕಾದ್ರು ಬಾಲ್ಕುಡಿ ಮಾತಾಡ್ತಾರೆ. ಆಪರೇಷನ್ ಆದ್ರೆ ಏನ್ ಗವರ್ಮೆಂಟ್ ಫೆಸಿಲಿಟಿ ಅವೇನ ತೊಂದ್ಕೋಬೇಕು? ನಿಮ್ಮ ಉತ್ಸಾಹಕ್ಕೆ ನಮ್ಮ ಒಂದು ಕೃತಜ್ಞತೆಗಳು. ಎಂಡೋಸ್ಕೋಪಿಲಿ ಸರ್ಜರಿ ಮಾಡಬಹುದಾ? ಎಂಡೋಸ್ಕೋಪಿ ರಿಫ್ಯೂ ಮಾಡಿ ಸರ್ಜರಿ ಮಾಡಬಹುದಾ? ಇದು ಎರಡು ವಿವಿಧ ಪ್ರಶ್ನೆಗಳು. ಒಂದು ಒಂದು ತಲೆ ಒಳಗಡೆ ನೀರು ತುಂಬಿಕೊಂಡಿದ್ರೆ ನಾವು ಇದನ್ನು ಒಂದು ಟ್ಯೂಬ್ ಮೂಲಕ ಹೊಟ್ಟೆ ಒಳಗಡೆ ನೀರು ಬಿಟ್ಟು ತಲೆ ಒಳಗಿನಂತಹ ಒತ್ತಡವನ್ನು ಕಮ್ಮಿ ಮಾಡ್ತೇವೆ. ಇದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಅಂದರೆ ಸಾಮಾನ್ಯವಾಗಿ ಮಾಡುವಂಥ ಟ್ರೀಟ್ಮೆಂಟ್. ತಲೆ ಒಳಗಡೆ ದೂರ್ಬೀನ್ ಬಿಟ್ಟು ಮಾಡುವಂಥ ಟ್ರೀಟ್ಮೆಂಟು ಇರುತ್ತೆ. ಅದಕ್ಕೆ ಎಲ್ಲ ಮಕ್ಕಳಿಗೆ ಮಾಡಲಿಕ್ಕಾಗೋದಿಲ್ಲ, ಕೆಲವು ಮಕ್ಕಳಿಗೆ ಅದನ್ನು ನಾವು ಮಾಡ್ಬೋದು. ಬೆನ್ನು ಹುರಿಯ ತೊಂದರೆಯನ್ನು ನಾವು ಚಿಕಿತ್ಸೆ ಮೂಲಕ ಸರಿಪಡಿಸ್ಬೇಕು ಅಂತಿದ್ರೆ ಅದಕ್ಕೆ ಯಾವುದು ಎಂಡೋಸ್ಕೋಪಿ ಟ್ರೀಟ್ಮೆಂಟ್ ಇಲ್ಲ, ಅದು ನಾವು ಆಪರೇಷನ್ ಹೇಗೆ ಸಾಮಾನ್ಯವಾಗಿ ಗಾಯ ಮಾಡ್ತೇವಲ್ಲ ಹಾಗೆ ಮಾಡಬೇಕಾಗ್ತದೆ. ಧನ್ಯವಾದಗಳು. ಹಲೋ, ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳಿ. ಹಾಂ ಹಲೋ ಸರ್, ಇಲ್ಲಿ ಗದಗಲಿಂದ ಮಾತಾಡೋದು ಸರ್, ಪ್ರಕಾಶ್ ಅಂತೇಳಿ. ಹೇಳ್ರಿ ಪ್ರಕಾಶ್ ಅವರೇ. ಮಕ್ಕಳೆಲ್ಲ ಜಲಮಸ್ತಿಷ್ಕ ಮತ್ತು ಬೆನ್ನು ಹುರಿಯ ಪ್ರತ್ಯೇಕ ಕ್ಲಾಸ್ ಅಲ್ಲ ಅಂದ್ರೆ ಹೇಗೆ? ಹಾಂ, ಅವ್ನು ಫಿಟ್ಸ್ ಬರೋದು ಸ್ವಲ್ಪ. ಹಾಂ, ಯಾರಿಗೆ ಎಷ್ಟು ವಯಸ್ಸು? ಅವ್ನು ಆರನೇ ಕ್ಲಾಸ್, 12 ವರ್ಷ ಅವ್ರಿ. ಹನ್ನೆರಡು ವರ್ಷ, ಇದು 6-12 ವರ್ಷ ಅವ್ರಿ. ಹಾಂ, ನೀವು ಮಕ್ಕಳ ಈ ಥರ ಈಗ ಅವ್ರು ಹೇಳ್ತಾ ಇದ್ದಾರೆ. ಡಾಕ್ಟರ್, ಈ ಥರ ಒಂದು ಸಮಸ್ಯೆ ಬಂದಾಗ ಈ ಫಿಟ್ಸೋದು ಬಹುಶಃ ಈ ಒಂದು ಕಾರಣವೂ ಇರ್ಬೋದಾ? ಹೌದು, ಈ ಒಂದು ಕಾರಣವೂ ಇರ್ಬೋದು. ಆದರೆ 6 ವರ್ಷ ಮಕ್ಕಳಲ್ಲಿ ಬೇರೆ ಯಾವ ಕಾರಣದಿಂದ ಬರ್ತಾ ಇದೆ ಅಂಥೇಳಿ ನಾವು ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಈಗ ನೀವು ಈ ಒಂದು ತೊಂದರೆ ಇದ್ದಲ್ಲಿ ನೀವು ಮಕ್ಕಳ ತಜ್ಞರನ್ನು ನೀವು ಕಂಡುಕೊಳ್ಬೇಕು, ಹಾಗೂ ಅಥವಾ ನ್ಯೂರಾಲಜಿಸ್ಟ್ ಅಂದರೆ ನರರೋಗ ತಜ್ಞರನ್ನು ಕಂಡು ನೀವು ಸೂಕ್ತವಾದ ಸಲಹೆಯನ್ನು ಪಡೆಯಬೇಕಾಗ್ತದೆ. ಭಾಳ ಸಂತೋಷ ಡಾಕ್ಟರ್. ಇವತ್ತು ಮುಖ್ಯವಾಗಿ ಅಂತಂದರೆ ಇನ್ನೊಂದು ಅಂದರೆ ಈಗ ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಈಗ ಪೌಷ್ಟಿಕಾಂಶದ ಕೊರತೆಯಿಂದ ಆಗುತ್ತೆ, ಈ ಥರ ತೊಂದರೆ ಆಗ್ಬೋದು. ಮತ್ತು ಈಗ ಈ ಸ್ಪೈನಾ ಬೈಫಿಡ ಏನಿದೆ ಅಲ್ಲ, ಯಾವ್ಯಾವ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಇದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಹೌದು, ನೋಡಿ, ನಿಮಗೆ ನಾನು ಮೊದಲೇ ತಿಳಿಸಿದಂಗೆ ಈ ಬೆನ್ನಲ್ಲಿ ಬೆನ್ನುಹುರಿ ಇಲ್ಲಿ ತೊಂದರೆ ಇರೋದು ಸಾಮಾನ್ಯವಾಗಿ ಇದು ಸೊಂಟದಲ್ಲಿ ಭಾಗದಲ್ಲಿ ಕಂಡುಕೊಳ್ಳುವಂಥ ಗಂಟು ಅಂದರೆ ಇಲ್ಲಿ ಈ ಬೆನ್ನುಹುರಿಯಿಂದ ಬರುವಂಥ ನರಗಳೇನಿದೆ ಇದು ನಾನು ನಿಮಗೆ ಮೊದಲು ತಿಳಿಸಿದ್ದೇನೆ. ಕಾಲಲ್ಲಿ ಮೂತ್ರಕೋಶಕ್ಕೆ ಅಥವಾ ಮಲಕೋಶಕ್ಕೆ ಸಂಬಂಧಪಟ್ಟ ನರಗಳಾಗಿರ್ತದೆ. ಒಂದು ವೇಳೆ ಇದು ಸಾಕಷ್ಟು ಇದಕ್ಕೆ ಪ್ರಭಾವ ಬೀರಿದ್ದೆ ಇದ್ರ ಮೇಲೆ ನಡಿಲಿಕ್ಕೆ ತೊಂದರೆ ಆಗ್ಬೋದು, ಮೂತ್ರ ವಿಸರ್ಜನೆಗೆ ತೊಂದರೆ ಆಗ್ಬೋದು. ಮೂತ್ರ ವಿಸರ್ಜನೆ ತೊಂದರೆ ಆದರೆ ಕಿಡ್ನಿಗಳಲ್ಲಿ ಮೂತ್ರಪಿಂಡದಲ್ಲಿ ಭಾವ ಬಂದರೆ ಮೂತ್ರಪಿಂಡ ವೈಫಲ್ಯವಾಗ್ಬೋದು. ಮಲಕೋಶದಲ್ಲಿ ತೊಂದರೆ ಆಗ್ಬೋದು ಅಂದರೆ ಸರಿಯಾಗಿ ಮಲವಿಸರ್ಜನೆ ಮಾಡಲಿಕ್ಕಾಗದಿರುವಂಥದ್ದು ಆ ಥರ ಮಲವಿಸರ್ಜನೆಯಲ್ಲಿ ಹತೋಟಿ ಇಲ್ಲದಿದ್ದಂಥದ್ದು ಇಂಥ ಸಮಸ್ಯೆಗಳು ಎದುರಾಗ್ಬೋದು. ಹೆಚ್ಚು ದೊಡ್ಡ ಗಾತ್ರದ ಗಂಟಾದರೆ ನೀರು ತುಂಬಿಕೊಂಡಿರೋ ಹೆಚ್ಚು ನೀರು ತುಂಬಿಕೊಂಡಿರೋ ಗಂಟಾದರೆ ಇದರ ಇದರ ಒತ್ತಡದಿಂದ ಜಲಮಸ್ತಿಷ್ಕ ಕೂಡ ಆಗ್ಬೋದು, ಆಗ ಮೆದುಳಿನ ಬೆಳವಣಿಗೆಗೆ ಕೂಡ ಇದು ಅಡ್ಡಿ ಆಗ್ಬೋದು. ಡಾಕ್ಟ್ರೇ, ಭಾಳ ಸಂತಸ, ಇದುವರೆಗೆ ತುಂಬ ವಿಸ್ತೃತವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಮಕ್ಕಳಲ್ಲಿ ಜಲಮಸ್ತಿಷ್ಕ ಮತ್ತು ಬೆನ್ನುಹುರಿಯ ಪ್ರತ್ಯೇಕತೆ ಏನಿದೆಯಲ್ಲ, ಇದು ಭಾಳ ನಾವು ಕಾಳಜಿಯಿಂದ ನಾವು ನಿರ್ವಹಿಸ್ಬೇಕು. ಇದನ್ನು ಗರ್ಭದಲ್ಲೇ ಆಗೋ ಸಾಧ್ಯತೆ ಇರೋದರಿಂದ ಗರ್ಭಿಣಿ ಸ್ತ್ರೀಯರಿಗೆ ಖಂಡಿತವಾಗಿ ಭಾಳ ನಾವು ಪೌಷ್ಟಿಕಾಂಶವನ್ನು ಕೊಡೋದನ್ನು ಕಲಿಬೇಕು. ಇವತ್ತು ನಮ್ಮ ಗ್ರಾಮೀಣ ಭಾಗದೊಳಗೆ ಗರ್ಭಿಣಿ ಸ್ತ್ರೀಯರಿಗೆ ಇನ್ನೂ ಹೆಚ್ಚು ಹೆಚ್ಚು ಕಾಳಜಿ ತೆಗೆದುಕೊಳ್ಳೋಂಗಾಗಬೇಕು. ಅವರು ಪೌಷ್ಟಿಕ ಆಹಾರ ತೆಗೆದುಕೊಳ್ಬೇಕು, ಬರೋ ಮಗು ಆರೋಗ್ಯದಾಯಕವಾಗಿ ಬೆಳಿಬೇಕು ಅನ್ನೋ ಒಂದು ಕಾಳಜಿ ಇರಬೇಕು. ಆ ನಿಟ್ಟಿನೊಳಗೆ ನಮ್ಮೆಲ್ಲ ಜನ ಪ್ರಯತ್ನ ಮಾಡಲಿ. ಈ ಥರ ಸಮಸ್ಯೆ ಸಾಕಷ್ಟು ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಮಕ್ಕಳ ಜಲ ಮಸ್ತಿಷ್ಕ ಮತ್ತು ಬೆನ್ನುಹುರಿಯ ಪ್ರತ್ಯೇಕತೆ ಶಸ್ತ್ರಚಿಕಿತ್ಸೆ ಬರದಂಗೆ ತಡೆಯೋದು ಭಾಳ ಒಳ್ಳೆಯದು ಅಂತ ಆಸೆ ಮಾಡ್ತಾ ತಾವು ಇಲ್ಲಿಯರಿಗೆ ತುಂಬ ಹೃತ್ಪೂರ್ವಕವಾಗಿ ಮಾಹಿತಿ ನೀಡಿದ್ದೀರಾ. ನಮ್ಮೆಲ್ಲ ಆತ್ಮೀಯ ಕೇಳೋರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರೇ. ಈಗ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ಒಂದು ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು ಇವತ್ತು ಮಾಹಿತಿ ನೀಡಿದ್ರಲ್ಲ, ಇವರು ಮಂಗಳವಾರ ಈ ಕಾರ್ಯಕ್ರಮ ನೀಡಿದ್ದಾರೆ. ಇವರು ಸೋಮವಾರ ಮತ್ತು ಗುರುವಾರ ಎಸ್ ಡಿ ಎಂ ಆಸ್ಪತ್ರೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 08-3-6-7-4-7-7-8-0-7. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 08-3-6-7-4-7-7-7-7 ಅಥವಾ 2-3-2-1-0-0-0 ಅಥವಾ 7-1-8-7-0-0-0 ಈ ಒಂದು ದೂರವಾಣಿ ಕರೆಗಳಿಗೆ ತಾವು ಕರೆ ಮಾಡ್ಬೋದು. ಈ ವಾರದ ಬಹುಮಾನದ ಪ್ರಶ್ನೆ: ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ಪೌಷ್ಟಿಕಾಂಶದ ಕೊರತೆ ಇದ್ದಲ್ಲಿ ಸ್ಪೈನಾ ಬೈಫಿಡಾ ತೊಂದರೆ ಕಾಣಿಸಿಕೊಳ್ಳಬಹುದು? ಮಕ್ಕಳಲ್ಲಿ ಜಲಮಸ್ತಿಷ್ಕ ಮತ್ತು ಬೆನ್ನುಹುರಿಯ ಪ್ರತ್ಯೇಕತೆ ಏನು ಈ ತೊಂದರೆ ಕಾಣಿಸಿಕೊಳ್ಳುತ್ತದಲ್ಲ, ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ಪೌಷ್ಟಿಕಾಂಶದ ಕೊರತೆ ಇದ್ದಲ್ಲಿ ಈ ಸ್ಪೈನಾ ಬೈಫಿಡಾ ತೊಂದರೆ ಕಾಣಿಸಿಕೊಳ್ಳುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಕಳಿಸಿ. ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜು ಶ್ರೀನಗರ,